90.1 ಮೀಟರ್ಗಳು, ಅಂದರೆ 612 ಕಿಲೋಹರ್ಟ್ಸ್. ನಮ್ಮ ನಿಲಯದ ಸಂಜೆಯ ಪ್ರಸಾರ ಕಾರ್ಯವನ್ನು ಇದೀಗ ಆರಂಭಿಸುತ್ತಿದ್ದೇವೆ. 5:30:20 ಸಮಯ ಸಂಜೆಯ ಈ ಪ್ರಸಾರ ಕಾರ್ಯದಲ್ಲಿ ನಿಮ್ಮೊಂದಿಗೆ ನಾನು ಬಾನುಲಿ ಬಂಧು ಚಂದು. ಈ ಪ್ರಸಾರ ಕಾರ್ಯಕ್ಕೆ ನಿಮಗೆಲ್ಲ ಆತ್ಮೀಯವಾದ ಸ್ವಾಗತ. ನಮ್ಮ ಕಾರ್ಯಕ್ರಮ ಇದೀಗ ಆರಂಭವಾಗುವುದು. ಆಕಾಶವಾಣಿ ರೈತರಿಗಾಗಿ ಕಾರ್ಯಕ್ರಮ ಕೃಷಿರಂಗ. ಕಾರ್ಯಕ್ರಮದ ಆರಂಭದಲ್ಲಿ ಕೆಲವು ಪ್ರಕಟಣೆಗಳು. ಕ್ಷಯರೋಗಿಗಳು ನಿಯಮಿತವಾಗಿ ಮಾತ್ರೆಗಳನ್ನು ಸೇವಿಸುವುದರ ಜೊತೆಗೆ ಪೌಷ್ಟಿಕ ಆಹಾರ ಸೇವನೆಯೂ ಅಷ್ಟೇ ಮುಖ್ಯ. ಅಪೌಷ್ಟಿಕತೆಯಿಂದ ಬಳಲುತ್ತಿರುವವರಲ್ಲಿ ಕ್ಷಯರೋಗದ ಸಾಧ್ಯತೆ 3 ಪಟ್ಟು ಹೆಚ್ಚು. ಚಿಕಿತ್ಸೆಯ ಸಮಯದಲ್ಲಿ ಪೌಷ್ಟಿಕ ಆಹಾರ ಸೇವಿಸದಿದ್ದರೆ ಮಾತ್ರೆಗಳ ಅಡ್ಡಪರಿಣಾಮ ಹೆಚ್ಚಾಗಬಹುದು. ಮಾತ್ರೆಗಳ ಜೈವಿಕ ಲಭ್ಯತೆ ಕಡಿಮೆಯಾಗಬಹುದು. ಕ್ಷಯರೋಗ ತೀವ್ರವಾಗಬಹುದು. ಎಚ್ಚರ. ನಿಕ್ಷಯ ಪೋಷಣ್ ಯೋಜನೆ ಅಡಿ ಕ್ಷಯರೋಗಿಗಳಿಗೆ ಪೌಷ್ಟಿಕ ಆಹಾರಕ್ಕಾಗಿ ತಿಂಗಳಿಗೆ 500 ರೂಪಾಯಿಗಳ ಪ್ರೋತ್ಸಾಹ ಧನ. ಹೆಚ್ಚಿನ ಮಾಹಿತಿಗೆ ಉಚಿತ ಸಹಾಯವಾಣಿ ಸಂಖ್ಯೆ 104ಕ್ಕೆ ಕರೆ ಮಾಡಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಓ ಶಂಕ್ರಪ್ಪ, ದನಕರುಗಳನ್ನ ಕಾಲ್ಬಾಯಿ ರೋಗದಂತ ಸಾಂಕ್ರಾಮಿಕ ರೋಗಗಳಿಂದ ಕಾಪಾಡೋಕೆ ಸರ್ಕಾರದವರು ಉಚಿತವಾಗಿ ಚುಚ್ಚುಮದ್ದು ಹಾಕಿಸ್ತಾ ಇದ್ದಾರೆ ಅಂತ ಕೇಳಿದೆ. ಹೌದ್ ರಾಮಣ್ಣ, ಪ್ರಧಾನ ಮಂತ್ರಿ ಅವರು ಹೇಳಿದ್ದಾರೆ ಅಂತೀನಿ. ಪಶುಧನ್ ಕಾ ಬಿಮಾರ್ ಹೋನಾ ಕಿತನಾ ಬಡಾ ಝಟ್ಕಾ ಹೋತಾ. FMD ಯಾನಿ ಫೂಟ್ ಅಂಡ್ ಮೌತ್ ಡಿಸೀಸ್. ಪೂರಾ ಭಾರತ ಇಸ್ ಬಿಮಾರಿ ಸೇ ಪಶುವೋ ಕೋ ಮುಕ್ತ ಕರೆ. ರಾಸುಗಳ ಕಾಲು ಮತ್ತು ಬಾಯಿಯಲ್ಲಿ ಹುಣ್ಣುಗಳಾಗೋದು, ಅವುಗಳ ತೂಕ ಕಡಿಮೆ ಆಗೋದು, ಹಾಲಿನ ಪ್ರಮಾಣ ಕಡಿಮೆ ಆಗೋದು, ಈ ತರದ ಸಮಸ್ಯೆಗಳಿಂದ ನಿಮ್ಮ ರಾಸುಗಳನ್ನ ಸುರಕ್ಷಿತವಾಗಿಡಕ್ಕೆ ಚುಚ್ಚುಮದ್ದನ್ನ ಅಗತ್ಯವಾಗಿ ಹಾಕ್ಸಿ. ಹಾಗೇನೆ ಪ್ರತಿ ಬಾರಿ ಚುಚ್ಚುಮದ್ದು ಹಾಕ್ಸೋವಾಗ್ಲೂ ಹೊಸ ಸೂಜಿ ಬಳಸೋದನ್ನ ಮರಿಬೇಡಿ. ರೈತರು ಮತ್ತು ಪಶುಪಾಲಕರು ತಮ್ಮ ಪಶುಗಳನ್ನು FMD ಅಂದರೆ ಕಾಲುಬಾಯಿ ರೋಗದಿಂದ ರಕ್ಷಿಸಲು ಲಸಿಕೆಯ ಚುಚ್ಚುಮದ್ದು ಕೊಡಿಸಲು ಹತ್ತಿರದ ಸರ್ಕಾರಿ ಪಶು ಚಿಕಿತ್ಸಾಲಯವನ್ನು ಸಂಪರ್ಕಿಸಿ. ಇಂದಿನ ಕೃಷಿರಂಗದಲ್ಲಿ ಕೇಳಿ, ಹಸಿರು ಮನೆಗಳಲ್ಲಿ ದೊಣ್ಣೆ ಮೆಣಸಿನಕಾಯಿ ಬೇಸಾಯ ಕುರಿತು ತೋಟಗಾರಿಕಾ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕ ಡಾ ಬಿಎನ್ ಮಾರುತಿ ಪ್ರಸಾದ್ ಅವರೊಂದಿಗೆ ಸಂದರ್ಶನ. ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯ ಕರ್ನಾಟಕ ಸರ್ಕಾರದ ವಿವಿಧ ಅಭಿವೃದ್ಧಿ ಇಲಾಖೆಗಳ ಸಹಕಾರದೊಂದಿಗೆ. ನಮಸ್ಕಾರ ಡಾಕ್ಟರ್ ಮಾರುತಿ ಪ್ರಸಾದ್ ಅವರೇ. ನಮಸ್ಕಾರ ಸರ್. ಇವತ್ತು ಹಸಿರುಮನೆಯ ಕೃಷಿ ಬಹಳಷ್ಟು ಜನಪ್ರಿಯವಾಗಿದೆ. ಈ ಹಸಿರುಮನೆಯಲ್ಲಿ ಬೆಳೆಯುವಂಥ ಮುಖ್ಯವಾದ ಒಂದು ತರಕಾರಿ ಬೆಳೆ ಅಂದರೆ ದೊಣ್ಣೆ ಮೆಣಸಿನಕಾಯಿ. ಸಾಕಷ್ಟು ಜನ ರೈತರು ವಿಶೇಷವಾಗಿ ಈ ನಗರ ಪ್ರದೇಶದ ಸುತ್ತಮುತ್ತ ಈ ಬೆಳೆಯನ್ನು ಬೆಳೆದು ಇವತ್ತು ಉತ್ತಮವಾದಂಥ ಆದಾಯವನ್ನೇ ಪಡಿತಾ ಇದ್ದಾರೆ ಅಂದರೆ ತಪ್ಪಾಗಲಾರದು. ತಾವಿವತ್ತು ಈ ಹಸಿರುಮನೆಯ ಕೃಷಿಯನ್ನು ಹೇಗೆ ವೈಜ್ಞಾನಿಕವಾಗಿ ಮಾಡ್ಕೋಬೇಕಾಗತ್ತೆ, ವಿಶೇಷವಾಗಿ ಈ ಒಂದು ದೊಣ್ಣೆ ಮೆಣಸಿನಕಾಯಿಯ ಒಂದು ಬೇಸಾಯಕ್ಕೆ ಅನ್ನೋದ್ರ ಬಗ್ಗೆ ಪರಿಚಯ ಮಾಡಿಕೊಡ್ಬೇಕು. ಪ್ರಾರಂಭದಲ್ಲಿ ಹಸಿರು ಮನೆ ಅಂದರೆ ಏನು ಅಂತ ಸ್ವಲ್ಪ ಹೇಳ್ತೀರಾ? ಹಸಿರು ಮನೆ ಅಂದರೆ ಮರದ ಅಥವಾ ಲೋಹದ ಚೌಕಟ್ಟಿನ ಕಟ್ಟಡಗಳಾಗಿದ್ದು ಪಾರದರ್ಶಕ ಅಥವಾ ಅರಪಾರದರ್ಶಕ ಪಾಲಿಥೀನ್ ಅಥವಾ ಫೈಬರ್ ಹಾಳೆಗಳಿಂದ ಅವನ್ನು ಒದಿಸಲ್ಪಟ್ಟಿರ್ತವೆ. ಈ ಥರ ನಾವು ಹಸಿರು ಮನೆಗಳನ್ನ ನಾವು ಕಟ್ಟಡಗಳನ್ನ ನಿರ್ಮಾಣ ಮಾಡಿಕೊಂಡಾಗ ಏನಾಗುತ್ತೆ, ಅಲ್ಲಿ ಬೆಳೆದಂಥ ಬೆಳೆಗಳು ಒಂದು ಉತ್ತಮ ಗುಣಮಟ್ಟ ಮತ್ತು ಹೆಚ್ಚಿನ ಇಳುವರಿಯನ್ನು ನಾವು ಪಡೆಯಲಾಗುತ್ತದೆ. ಯಾಕೆ ಅಂದರೆ ನಾವು ಹೊರಗಡೆ ಬೆಳೆದಾಗ ವಾತಾವರಣದಲ್ಲಿ ಆಗ್ತಕ್ಕಂಥ ವೈಪರೀತ್ಯಗಳೇನಿರ್ತವೆ ಅವುಗಳನ್ನ ನಾವು ಇಲ್ಲಿ ಹತೋಟಿಯಲ್ಲಿ ಇಡ್ಬೋದು. ಅವೇನು ಅಕಾಲಿಕ ಮಳೆ ಇರ್ಬೋದು, ಕೀಟಬಾಧೆ ಇರ್ಬೋದು, ರೋಗಬಾಧೆ ಇರ್ಬೋದು, ಮತ್ತು ಇವನ್ನು ಮತ್ತೆ ನಮ್ಮ ವಾತಾವರಣದಲ್ಲಿ ಅತ್ಯಂತ ಹೆಚ್ಚಿನ ಉಷ್ಣಾಂಶ, ಆರ್ದ್ರತೆ, ಇಂಗಾಲದ ಅಂಶ ಇವನ್ನೆಲ್ಲ ನಾವು ಕಾಪಾಡ್ಕೊಳ್ಳೋದ್ರಿಂದ ಒಂದು ಹೆಚ್ಚಿನ ಇಳುವರಿ ಮತ್ತು ಗುಣಮಟ್ಟ ಪಡೆಯೋದಕ್ಕೆ ನಾವು ಹಸಿರು ಮನೆಗಳನ್ನು ನಾವು ಬೆಳಿತೀವಿ. ಮುಖ್ಯವಾಗಿ ಈ ಹಸಿರು ಮನೆಯಲ್ಲಿ ಬೆಳೆಯೋದಕ್ಕೆ ಸೂಕ್ತವಾದಂಥ ಬೆಳೆಗಳು ಯಾವ್ಯಾವು ಅಂತೀರಿ? ಪ್ರಮುಖವಾಗಿ ಇಲ್ಲಿ ನಾವು ಹೆಚ್ಚಿನದಾಗಿ ಬೆಂಗಳೂರು ಸುತ್ತಮುತ್ತ ಹೂವಿನ ಬೆಳೆಗಳನ್ನ ಬೆಳೀತಿದ್ದಾರೆ ಮತ್ತು ತರಕಾರಿ ಬೆಳೆಗಳನ್ನ ಬೆಳೀತಾ ಇದ್ದಾರೆ. ನಮ್ಮಲ್ಲಿ ಯಾವುದೇ ಒಂದು ಹಣ್ಣಿನ ಬೆಳೆಗಳನ್ನ ಹಸಿರು ಮನೆಗಳಲ್ಲಿ ಇನ್ನೂ ಬೆಳೀತಾ ಇಲ್ಲ. ತರಕಾರಿ ಬೆಳೆಗಳಲ್ಲಿ ಪ್ರಮುಖವಾಗಿ ನಾವು ಬೆಳೀತಾ ಇರೋವೇನು ಅಂತಂದರೆ ದೊಣ್ಣೆ ಮೆಣಸಿನಕಾಯಿ, ಟೊಮ್ಯಾಟೊ, ಕಲ್ಲಂಗಡಿ, ಕರ್ಬೂಜ, ಇತ್ತೀಚಿನ ದಿನಗಳಲ್ಲಿ ಯುರೋಪಿಯನ್ ಸೌತೆಕಾಯಿ ಮತ್ತು ಲೆಟ್ಯೂಸು ಇವುಗಳನ್ನ ಹೆಚ್ಚಿನ ಪ್ರದೇಶದಲ್ಲಿ ಬೆಳೀತಾರೆ. ಹೂವುಗಳಲ್ಲಿ ಹೆಚ್ಚಿನದಾಗಿ ತಮಗೆಲ್ಲ ತಿಳಿದೇ ಇದೆ, ನಾವು ಗುಲಾಬಿಯನ್ನು ಹೆಚ್ಚಾಗಿ ಬೆಳಿತೀವಿ. ಜನರಲಿ ನಾವು ರೈತರುಗಳಿಗೆ ಏನಂತ ಹೇಳ್ತೀವಿ ಅಂದರೆ, ಗುಲಾಬಿನ ಎಲ್ಲ ದೊಡ್ಡ ಪ್ಲೇಯರ್ಸ್ ಹೆಚ್ಚಿಗೆ ಇರೋದ್ರಿಂದ ದೊಡ್ಡ ದೊಡ್ಡ ಕಂಪ್ನಿಯವರು ಕಮ್ಮಿ ಅಂದರೂ 5 ಎಕರೆ ಪ್ರದೇಶದಲ್ಲಿ ನೀವು ಬೆಳೆಯೋಂಗಿದ್ರೆ ಗುಲಾಬಿನ ಬೆಳೀರಿ, ಇಲ್ಲ ಅಂತಂದರೆ ನೀವು ಜರ್ಬೆರಾ ಬೆಳೀರಿ, ಕಾರ್ನೇಷನ್ ಬೆಳೀರಿ, ಸೇವಂತಿಗೆ ಇವಾಗ ಹೆಚ್ಚಿನ ಪ್ರದೇಶದಲ್ಲಿ ಬೆಳೀತಾ ಇದೆ, ಆರ್ಕಿಡ್ಸ್ ಬರ್ತಾ ಇದೆ, ಲಿಲಿಯಮ್ಸ್, ಈ ಥರ ವಿವಿಧ ಬೆಳೆಗಳಿವೆ. ಅಂದರೆ ಇವೆಲ್ಲ ಏನು ಅಂತಂದರೆ ಹೈ ವ್ಯಾಲ್ಯೂ ಲೋ ವಾಲ್ಯೂಮ್ ಕ್ರಾಪ್ಸ್ ಅಂತ ನಾವು ಕರಿತೀವಿ. ಯಾವುದೇ ನಾವು ಹಾಕಿದ ಬಂಡವಾಳ ನಮಗೆ 18-24 ತಿಂಗಳಲ್ಲಿ ಹಿಂದಕ್ಕೆ ಬರ್ತದೆ ಅಂದರೆ ಅಂಥ ಬೆಳೆಗಳು ಹಸಿರು ಮನೆಯಲ್ಲಿ ಬೆಳೆಯಲು ಅತ್ಯಂತ ಯೋಗ್ಯವಾದಂಥ ಬೆಳೆಗಳು. ಇನ್ನು ನಾವು ಇವತ್ತಿನ ಒಂದು ವಿಷಯಕ್ಕೆ ಬಂದರೆ ದೊಣ್ಣೆ ಮೆಣಸಿನಕಾಯಿ ಬೇಸಾಯ, ಮೊದಲಿಗೆ ಇದರ ಒಂದು ಪ್ರಾಮುಖ್ಯತೆ ಬಗ್ಗೆ, ಬೇಡಿಕೆ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಈ ದೊಣ್ಣೆ ಮೆಣಸಿನಕಾಯಿ ತರಕಾರಿ ಬೆಳೆಗಳಲ್ಲಿ ಅತ್ಯಂತ ಹೆಚ್ಚಿನ ಬೇಡಿಕೆ ಇರತಕ್ಕಂಥ ಬೆಳೆ. ಕಾರಣ ಯಾಕೆ ಅಂತಂದರೆ ಇದಕ್ಕೆ ಹೆಚ್ಚಿನ ಒಂದು ನಾವು ರಫ್ತು ಮಾಡೋದು ಮತ್ತು ದೇಶೀಯ ಮಾರುಕಟ್ಟೆಯಲ್ಲಿ ಅತ್ಯಂತ ಹೆಚ್ಚಿನ ಬೇಡಿಕೆ ಇದೆ. ಕಾರಣ ಯಾಕೆ ಅಂತಂದರೆ ಇದು ವಿಟಮಿನ್ ಎ ಮತ್ತು ಸಿ ಸತ್ವಗಳಲ್ಲಿ ಹೆಚ್ಚಾಗಿದೆ. ಅದರಲ್ಲದೆ ಖನಿಜಾಂಶಗಳಾದ ಕಬ್ಬಿಣ, ಮೆಗ್ನೀಷಿಯಂ, ಸುಣ್ಣ, ತಾಮ್ರ, ಈ ಥರದ ಅಂಶಗಳು ಅತ್ಯಂತ ಹೇರಳವಾಗಿವೆ. ಮತ್ತು ಇದನ್ನು ನಾವು ವಿದೇಶಗಳಲ್ಲಿ ಹೆಚ್ಚಾಗಿ ಇದನ್ನು ಸಲಾಡಾಗಿ ಮತ್ತು ಬೇರೆ ಬೇರೆ ಒಂದು ಖಾದ್ಯಗಳ ತಯಾರಿಕೆಯಲ್ಲಿ ಉಪಯೋಗಿಸೋದ್ರಿಂದ ಅತ್ಯಂತ ಹೆಚ್ಚಿನ ಬೇಡಿಕೆ ಇರೋದರಿಂದ ಈ ಬೆಳೆಗೆ ಅತ್ಯಂತ ಪ್ರಾಮುಖ್ಯತೆ ಇದೆ. ಆದರೆ ಈ ಬೆಳೆಯನ್ನು ನಾವು ಹೊರಗಡೆ ಬೆಳೆದಾಗ ಏನಾಗ್ತಾ ಇದೆ, ವಾತಾವರಣದಲ್ಲಿ ಅತ್ಯಂತ ಹೆಚ್ಚಿನ ಉಷ್ಣಾಂಶ, ಕಡಿಮೆ ಉಷ್ಣಾಂಶ, ಆರ್ದ್ರತೆ ಹೆಚ್ಚಾಗೋದು, ಅಕಾಲಿಕ ಮಳೆ ಆಗೋದ್ರಿಂದ ಹೂಗಳು ಬಿಡೋದು ಕಮ್ಮಿ, ಹೂಗಳು ಬಿದ್ದೋಗ್ತವೆ, ಮತ್ತೆ ಪಿಂದಿ ಆದರೂ ಕೂಡ ಪಿಂದಿಗಳು ಬಿದ್ದೋಗ್ತವೆ. ಈ ನಿಟ್ಟಿನಲ್ಲಿ ನಾವು ಇವನ್ನ ಹಸಿರು ಮನೆಯಲ್ಲಿ ಬೆಳೆದಾಗ ಇಳುವರಿ ಜೊತೆಗೆ ಒಂದು ಗುಣಮಟ್ಟ ನಮಗೆ ಸಿಗೋದ್ರಿಂದ ನಾವು ಹಸಿರು ಮನೆಯಲ್ಲಿ ಬಣ್ಣದ ದೊಣ್ಣೆ ಮೆಣಸಿನಕಾಯಿ ಬೆಳೆಯೋದು ಅತ್ಯಂತ ಲಾಭದಾಯಕ ಮತ್ತು ಸೂಕ್ತ. ಇನ್ನು ಈ ಹಸಿರು ಮನೆಯಲ್ಲಿ ಬೆಳೆಯೋದಕ್ಕೆ ಸೂಕ್ತವಾದಂಥ ತಳಿಗಳು ಯಾವ್ಯಾವು ಅಂತೇಳಿ, ಇದರಲ್ಲಿ ನಾವು ಏನಾಗಿದೆ, ಇದುವರೆಗೂ ನಾವು ಹಸಿರು ಬಣ್ಣದ ದೊಣ್ಣೆ ಮೆಣಸಿನಕಾಯಿಗಳನ್ನ ನಾವು ಬೆಳೀತಾ ಇದ್ದೋ. ಅದಲ್ಲದೆ ಇವಾಗ ಏನೋ ಹೆಚ್ಚಿನ ರಫ್ತು ಇರೋದು ಯಾವುದು ಅಂದರೆ ಕೆಂಪು ಮತ್ತು ಹಳದಿ ಬಣ್ಣದ ದೊಣ್ಣೆ ಮೆಣಸಿನಕಾಯಿಗಳು. ಹಸಿರು ಬಣ್ಣದ ತಳಿಗಳಲ್ಲಿ ಗ್ರೀನ್ ಗೋಲ್ಡ್ ಅಂತ ಇದೆ, ಅರ್ಕ ಗೌರವ್ ಇದೆ, ಇಂದಿರಾ ಇದೆ, ಯಮುನಾ ಇದೆ. ಹೆಚ್ಚಿನ ರೈತರು ಇಂದಿರಾ ಮತ್ತು ಯಮುನಾ ತಳಿಗಳನ್ನ ಉಪಯೋಗಿಸ್ತಾರೆ. ಅದೇ ರೀತಿ ನಾವು ಅರಿಶಿನ ಬಣ್ಣದ ತಳಿಗಳಲ್ಲಾದ್ರೆ ಓರಬೆಲ್ಲ ಅಂತ ಒಂದು ಅತ್ಯಂತ ಪ್ರಚಲಿತ ಒಂದು ತಳಿ ಇದೆ. ಇವಾಗ ಅತ್ಯಂತ ಪ್ರಚಲಿತವಾದ ತಳಿ ಅಂದರೆ ಬಚಾಟ ಮತ್ತು ತನ್ವಿ ಅಂತ ಇದೆ. ಕೆಂಪು ಬಣ್ಣದ ತಳಿಗಳಲ್ಲಿ ಇದುವರೆಗೂ ನಾವು ಬಾಂಬೆ ಬೆಳೀತಾ ಇದ್ದೋ, ಇವಾಗ ಫಸರಲ್ಲ ಇನ್ಸ್ಪಿರೇಷನ್ ಅಂತ ಒಂದು ಅತ್ಯಂತ ಪ್ರಚಲಿತ ತಳಿಗಳು ನಾವು ಮಾರ್ಕೆಟಲ್ಲಿ ಕಾಣ್ಬೋದು. ಇನ್ನು ಈ ದೊಣ್ಣೆ ಮೆಣಸಿನಕಾಯಿಯನ್ನು ಬೆಳೆಯೋದಕ್ಕೆ ಮಣ್ಣು ಹೇಗಿದ್ರೆ ಒಳ್ಳೆಯದು, ವಾತಾವರಣ ಹೇಗಿರಬೇಕಾಗುತ್ತೆ ಅಂತೀರಿ? ದೊಣ್ಣೆ ಮೆಣಸಿನಕಾಯಿ ನಾನು ಹೇಳಿದೆ, ಹೊರಗಡೆ ವಾತಾವರಣದಲ್ಲಿ ಬೆಳೆದಾಗ ಅನೇಕ ತೊಂದರೆಗಳಿವೆ, ಆದರೆ ನಾವು ಹಸಿರು ಮನೆಯಲ್ಲಿ ಬೆಳೆದಾಗ ಅವನ್ನೆಲ್ಲ ನಾವು ನಿಗಿಸ್ಕೊಂಡು ಹೋಗೋದಾಗಿದೆ. ಪ್ರಮುಖವಾಗಿ ಇದಕ್ಕೆ ಚೆನ್ನಾಗಿ ನೀರು ಬಸಿದು ಹೋಗುವಂಥ ಕೆಂಪು ಮತ್ತು ಮರಳು ಮಿಶ್ರಿತ ಮಣ್ಣು ಅತ್ಯಂತ ಸೂಕ್ತ. ಅದೇ ರೀತಿ ಇದಕ್ಕೆ ನಾವೇನಾದರೂ ಕಪ್ಪು ಮಣ್ಣು ಅಥವಾ ಜೇಡಿ ಮಣ್ಣನ್ನು ಇದ್ದರೆ ಈ ಬೆಳೆಗೆ ಸ್ವಲ್ಪ ಕಷ್ಟ, ಅಷ್ಟು ಸೂಕ್ತವಾದಲ್ಲ. ಮತ್ತು ಇದಕ್ಕೆ ವಾತಾವರಣ, ಅದರಲ್ಲೂ ಉಷ್ಣಾಂಶ, ರಾತ್ರಿಯ ಉಷ್ಣಾಂಶ ಬಂದುಬಿಟ್ಟು 18-20 ಡಿಗ್ರಿ ಇರಬೇಕು, ದಿನದ ಉಷ್ಣಾಂಶ 25-30 ಡಿಗ್ರಿ ಈ ಬೆಳೆಗೆ ಅತ್ಯಂತ ಸೂಕ್ತ. ಮತ್ತು 60-70 ಆರ್ದ್ರತೆ ಇದ್ದರೆ ಇದು ಬೆಳೆಗೆ ಅತ್ಯಂತ ಸೂಕ್ತವಾದ ಒಂದು ಮಣ್ಣು ಮತ್ತು ವಾತಾವರಣ. ಇನ್ನು ಸಸಿ ಮಡಿ ತಯಾರಿಕೆ ಬಹಳ ಮುಖ್ಯವಾದಂಥದ್ದು, ಇದ್ರ ಬಗ್ಗೆ ಹೇಗೆ ನಾವು ಮಾಡ್ಕೋಬೇಕಾಗತ್ತೆ ಅಂತ? ಈ ನಿಮ್ಗೆಲ್ಲ ತಿಳಿದೇ ಇದೆ, ಇವಾಗ ನರ್ಸರಿನ ಯಾರು ಮಾಡೋದೇ ಇಲ್ಲ, ಸಸಿ ಮಡಿಗಳನ್ನ ಅದರಲ್ಲಿ ಪ್ರೋಟ್ರೇಟ್ ಟೆಕ್ನಾಲಜಿ ಅಂತ ಹೇಳ್ಬಿಟ್ಟು ಭಾರತ ಸಂಶೋಧನಾ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಮಾಡಿದೆ. ಇದರಲ್ಲಿ ನಾವೇನು ಮಾಡ್ತೀವಿ, ಪ್ರೋಟ್ರೆಯಲ್ಲಿ ನಾವು ಮಾಧ್ಯಮವಾಗಿ ಚೆನ್ನಾಗಿ ಕೊಳೆತ ತೆಂಗಿನ ಪುಡಿಯನ್ನು ನಾವು ಉಪಯೋಗಿಸ್ತೀವಿ. ಆ ಚೆನ್ನಾಗಿ ಕೊಳೆತ ತೆಂಗಿನ ಪುಡಿಗೆ ನಾವು ಇಲ್ಲಿ ಟ್ರೈಕೋಡರ್ಮಾ ಮತ್ತು ಅಜೋಸ್ಪೋರಿಲಮ್, ಅಜಿಟೋಬ್ಯಾಕ್ಟರ್, ಸೂಡೋಮೊನಾಸ್ ಇವನ್ನೆಲ್ಲ ನಾವು ಪ್ರತಿ 1 ಕೆಜಿಗೆ ಅಥವಾ ಪ್ರತಿ ಒಂದು ಟ್ರೇಗೆ 10 ಗ್ರಾಂ ಅನ್ನು ನಾವು ಮಿಶ್ರಣ ಮಾಡ್ತೀವಿ. ಯಾಕೆ ಅಂತಂದರೆ ನಮ್ಮಲ್ಲಿ ನರ್ಸರಿಯಲ್ಲಿ ಬರ್ತಕ್ಕಂಥ ಒಂದು ಸಸಿ ಕೊಳೆ ರೋಗ ಇರ್ಬೋದು ಮತ್ತು ತದನಂತರ ಬರ್ತಕ್ಕಂಥ ಈ ರೋಗಗಳನ್ನ ತೆರೆಯೋದಕ್ಕೆ ನಾವು ಇದನ್ನು ಉಪಯೋಗಿಸ್ಕೊತೀವಿ. ಬೀಜಗಳು ನಿಮಗೆ ಹತ್ತತ್ರ 200 ಗ್ರಾಮ್, 160-180 ಗ್ರಾಮ್ ಪ್ರತಿ ಎಕರೆಗೆ ಬೇಕಾಗ್ತದೆ. ನಿಮಗೆ ಪ್ರತಿ ಎಕರೆಗೆ 18-20 ಸಾವಿರ ಗಿಡಗಳು ಬೇಕಾಗ್ತದೆ. ಅದೇ ಹೆಕ್ಟೇರ್ಗಾದ್ರೆ ನಿಮಗೆ 40,000 ಗಿಡಗಳು ಬೇಕಾಗ್ತದೆ. ನಾವು ಇವನ್ನ ಬೀಜಗಳನ್ನ ಪ್ರತಿ ಒಂದು ಹೋಲ್ಗೆ 0.5 cm ಆಳದಲ್ಲಿ ಒಂದೊಂದು ಬೀಜಗಳನ್ನ ನಾವು ಹಾಕ್ಬೇಕಾಗ್ತದೆ. ಅರ್ಧ ಸೆಂಟಿಮೀಟರ್ ಆಳದಲ್ಲಿ ಒಂದು ಟ್ರೇ ಎಲ್ಲ ಪೂರ್ತಿ ಮುಗಿದ ಮೇಲೆ ಒಂದು ಟ್ರೇ ಮೇಲೆ ಒಂದು ಟ್ರೇ ಮೇಲೆ ಜೋಡಿಸ್ಬಿಡ್ತಾರೆ ಜನರಲ್ಲಿ ರೈತರುಗಳು. ಅವು 5-7 ದಿನಕ್ಕೆ ಆ ಬೀಜಗಳು ಮೊಳಕೆ ಬರ್ತವೆ. ತದನಂತರ ಅವನ್ನ ಒಂದರ ಪಕ್ಕ ಜೋಡಿಸಿ ತೇವಾಂಶವನ್ನ ಕಾಪಾಡ್ಕೊಬೇಕಾಗ್ತದೆ. 30-35 ದಿವಸಕ್ಕೆ ಸಸಿಗಳು ಸದೃಢವಾಗಿರ್ತದೆ. 18-20 ದಿವಸ ಇರಬೇಕಾದ್ರೆ ಬೇಕಾದ್ರೆ ರೈತರು 1% ಯೂರಿಯಾವನ್ನ ಸ್ಪ್ರೇ ಮಾಡಬಹುದು, ಅಥವಾ IHR ಅಲ್ಲಿ ಅಭಿವೃದ್ಧಿಪಡಿಸಿರ್ತಕ್ಕಂತ ಒಂದು ವೆಜಿಟೇಬಲ್ ಸ್ಪೆಷಲ್ ಅದು ಮೈಕ್ರೋನ್ಯೂಟ್ರಿಯಂಟ್ ನ ಸ್ಪ್ರೇನು ಕೂಡ ಒಂದು ತಗೊಂಬೋದು. ಆ ರೀತಿಯಾಗಿ 30-35 ದಿವಸದವರೆಗೂ ನಾವು ಕಾಪಾಡಿಕೊಂಡು ನಾಟಿ ಮಾಡ್ಕೊಳ್ಳುತ್ತೆ. ಈ ಒಂದು ಈ ಸಸಿಗಳನ್ನು ತಯಾರು ಮಾಡ್ಕೊಳ್ತಾ ಇರುವಾಗಲೇ ನಾವು ಹಸಿರು ಮನೆಯಲ್ಲಿ ಭೂಮಿಯನ್ನು ಕೂಡ ತಯಾರು ಮಾಡ್ಕೋಬೇಕಾಗತ್ತೆ. ಇದನ್ನು ಹೇಗೆ ಮಾಡ್ಕೋಬೇಕಾಗತ್ತೆ? ಭೂಮಿ ತಯಾರಿಕೆಗೆ ಮೊದಲು ಚೆನ್ನಾಗಿ ಭೂಮಿಯನ್ನು ಟಿಲ್ಲರ್ಸು ಜನರಲ್ ಟ್ರ್ಯಾಕ್ಟರ್ ಉಪಯೋಗಿಸೋದಿಲ್ಲ ಸಿರಿಮನೆ ಒಳಗಡೆ, ಟಿಲ್ಲರ್ಸ್ನಿಂದ ಚೆನ್ನಾಗಿ ಭೂಮಿನ ಉಳುಮೆ ಮಾಡಬೇಕಾಗ್ತದೆ. ಎಂಟೆಗಳನ್ನ ಹೊಡೆದಾಕ್ಬೇಕಾಗುತ್ತೆ. ನಾವು ಅಲ್ಲೇನಾದರೂ ಈ ಸೊರಗು ರೋಗ ಮೊದಲಾದ ರೋಗಗಳೇನ ಇದ್ರೆ ಅವುಗಳನ್ನ ಹತೋಟಿಗೋಸ್ಕರ ಬೇಕಾದ್ರೆ ನಾವು ಭೂಮಿಯನ್ನು ಧೂಪೀಕರಣ ಮಾಡಬೇಕಾಗ್ತದೆ. ಇಂಥ ಸಂದರ್ಭದಲ್ಲಿ ನಾವು 5% ಫಾರ್ಮಲಿನ್ ದ್ರಾವಣವನ್ನು ಪ್ರತಿ ಚದುರ ಮೀಟರ್ಗೆ 4 L ನೀರಿನಂತೆ ಅದನ್ನ ಹಾಕಬೇಕಾಗುತ್ತೆ, ಮಣ್ಣಿಗೆ ಸೇರಿಸಬೇಕಾಗುತ್ತೆ. ಸೇರಿಸಿದ ತದನಂತರ ಅದನ್ನ 50 µm ದಪ್ಪದ ಪಾರದರ್ಶಕ ಪಾಲಿಥೀನ್ ಶೀಟ್ನಿಂದ ಮುಚ್ಚಬೇಕಾಗುತ್ತೆ. ತದನಂತರ ಅದನ್ನ 1 ಅಥವಾ 10 ಬಿಟ್ಟಾದ್ಮೇಲೆ ಚೆನ್ನಾಗಿ ನೀರುಣಿಸಿ ಚೆನ್ನಾಗಿ ಅದನ್ನ ತೋರಿಸಬೇಕಾಗುತ್ತೆ. ತದನಂತರ ನಾವು ಮತ್ತೆ ಅದನ್ನ ಒಂದು ಬೆಡ್ಗಳನ್ನಾಗಿ ಮಾಡ್ಕೊಬೇಕಾಗುತ್ತೆ. ಏರುಮಡಿಗಳು ಅಂತ ನಾವು ಕರಿತೀವಿ ಇದರಲ್ಲಿ. ಏರುಮಡಿಗಳನ್ನ ಅಂದ್ರೆ ನಿಮ್ಗೆ 60-100 cm ಅಗಲದ ಏರುಮಡಿಗಳು, 10-15 cm ಎತ್ತರ ಇರಬೇಕು. ಈ ಬೆಳೆಗೆ ಹತ್ತತ್ರ 40 ಟನ್ ನಾವು ಪ್ರತಿ ಹೆಕ್ಟೇರ್ಗೆ ಧನಿನ ಗೊಬ್ಬರವನ್ನ ಕೊಟ್ಟಿಗೆ ಗೊಬ್ಬರವನ್ನ ಕೊಡಬೇಕಾಗುತ್ತೆ. ಅದೆಲ್ಲಕ್ಕಿಂತ ಅತ್ಯಂತ ಪ್ರಮುಖವಾದ ಏನು ಅಂತಂದ್ರೆ, ಈ ಬೆಳೆಗೆ ನಾವು 200 kg ಬೇವಿನ ಹಿಂಡಿಯನ್ನ ಪುಡಿ ಮಾಡಿ ಅದನ್ನ ಅದಕ್ಕೆ ಟ್ರೈಕೋಡರ್ಮಾ, ಸೂಡೋಮೋನಾ, ಸ್ಪೆಸಿಲೋಮೈಸಿಸ್, ಅದರಲ್ಲೂ ಈ ನೆಮೆಟೋಡ್ಸ್ ನಾವೇನಂತ ಹೇಳಿದ್ವಿ ದುಂಡಾಣು, ಇದರ ತೊಂದರೆ ಹೆಚ್ಚಿಗೆ ಇರೋದ್ರಿಂದ ನಾವು ಪೆಸಿಲೋಮೈಸಿಸ್ ಇದರ ಒಂದು ಕಾಂಬಿನೇಷನ್ ನಾವು 200 kg ಬೇವಿನ ಹಿಂಡಿಗೆ ಬೆರೆಸ್ಕೋಬೇಕಾಗುತ್ತೆ. 2 kg ಎಲ್ಲಾ ಈ ಸೂಕ್ಷ್ಮ ಜೀವಾಣುಗಳನ್ನ ಬೆರೆಸ್ಕೊಂಡು ಮಿಶ್ರಣವನ್ನ ಮಾಡಿ ಅದನ್ನ ನಾವು ಈ ಬಿಸಿಲು ಮತ್ತು ಮಳೆ ಹೆಚ್ಚು ಬೀಳದಿರ್ತಕ್ಕಂತ ಜಾಗದಲ್ಲಿ ಹುಲ್ಲಿನ ಹೊದಿಕೆ ಅಥವಾ ಗೋಣಿ ತಾಟ್ಗಳಿಂದ ನಾವು ಮುಚ್ಚಬೇಕಾಗುತ್ತೆ. ತೇವಾಂಶ ಕಾಪಾಡ್ಕೊಂಡ್ಬರ್ಬೇಕಾಗುತ್ತೆ. 6-7 ದಿವಸದಲ್ಲಿ ಅವು 200 kg ಅವುಗಳು ಹರಡಿ ನಾವು ಅದನ್ನ ಪ್ರತಿ ಹೆಕ್ಟೇರ್ಗೆ ನಾವು 600 kg ಇಂಡಿಯಾ ಜೊತೆ ಮಿಕ್ಸ್ ಮಾಡಿ ಈ ನಾವೇನು ನಾವು ಏರುಮಡಿಗಳು ತಯಾರಿಸಿರ್ತೀವಲ್ಲ ಅದಕ್ಕೆ ನಾವು ಸೇರಿಸಬೇಕಾಗುತ್ತೆ. ಅದರ ಜೊತೆಗೆ 20-20-20 kg ಸಾರಜನಕ ರಂಜಕ ಪೊಟ್ಯಾಷವನ್ನು ಮೂಲ ಗೊಬ್ಬರವಾಗಿ ಈ ಬೆಳೆಗೆ ನಾವು ಕೊಡಬೇಕಾಗುತ್ತೆ. ತದನಂತರ ನಾವು ಕಪ್ಪು ನಾವೇನಂತ ಹೇಳ್ತೀವಿ ಮಲ್ಚ್ ಅಂತ ಹೇಳ್ತೀವಲ್ಲ ಹೊದಿಕೆಗಳನ್ನ ಉಪಯೋಗಿಸಬೇಕು. ಪಾಲಿಥಿನ್ ಹೊದಿಕೆಗಳನ್ನ ನಾವು ಉಪಯೋಗಿಸಬೇಕಾಗ್ತದೆ. ಅಂದ್ರೆ ಈ ಕಾಲುವೆ ಮತ್ತು ದಿಂಡುಗಳು ಮಾಡ್ಕೋಬೇಕು. ಈ ಕಾಲುವೆ ಅಂತರ ಬಂದ್ಬಿಟ್ಟು 50-50 cm, ದಿಂಡುಗಳು 60-1 m ಕೂಡ ನೀವು ಮಾಡ್ಕೊಬೋದಾಗುತ್ತೆ. ನಾನು ಹೇಳ್ದಂಗೆ ಮೊದಲೇ ಹೇಳ್ದಂಗೆ ನಿಮ್ಗೆ 18-20,000 ಸಸಿಗಳು ಪ್ರತಿ ಎಕರೆಗೆ ಬೇಕಾಗುತ್ತೆ. 40,000 ಸಸಿಗಳು ನಿಮಗೆ ಪ್ರತಿ ಹೆಕ್ಟೇರ್ ಬೇಕಾಗುತ್ತೆ. ಇಲ್ಲಿ ಹನಿ ನೀರಾವರಿಯನ್ನು ನಾವು ಉಪಯೋಗಿಸಬೇಕಾಗುತ್ತೆ. ಅಲ್ಲೇ ಅದಕ್ಕೂ ವ್ಯವಸ್ಥೆ ಮಾಡ್ಕೋಬೇಕು, ಹನಿ ನೀರು ವ್ಯವಸ್ಥೆ. ಅದರಲ್ಲೂ ಅದಕ್ಕೆ ಇನ್ಲೈನ್ ನಾವು ಡಿಪ್ಪರ್ಸ್ ಅಂತ ನಾವು ಏನು ಹೇಳ್ತೀವಿ. ಈ ಹೊದಿಕೆ ಹಾಕ್ತಿವಲ್ಲ ಪ್ಲಾಸ್ಟಿಕ್ ಮುಂಚೆ, ಅದಕ್ಕಿಂತ ಮುಂಚೆ ನಾವು ಹನಿ ನೀರಾವರಿಗೆ ಏನೇನೋ ನಾವು 20 mm ದಪ್ಪದ ಒಂದು ಇನ್ಲೈನ್ ಲ್ಯಾಟರಲ್ಗಳನ್ನ ನಾವು ಎಳ್ಕೊಬೇಕಾಗುತ್ತೆ. 45-45 cm ಅಂತದಲ್ಲಿ ಆ ಹನಿಕೆಗಳಿರ್ತವೆ. ನಾವು 2 L ನೀರು ಪ್ರತಿ ಒಂದು ಚದುರ ಮೀಟರ್ಗೆ ಮೊದಲನೇ ಹಂತದಲ್ಲಿ ಕೊಡಬೇಕಾಗುತ್ತೆ. ಗಿಡ ಬೆಳೆದಂಗೆ ನಮ್ಮ ಪ್ರತಿ ಚದುರ ಮೀಟರ್ಗೆ 4-6 L ನೀರು ಬೇಕಾಗುತ್ತೆ. ಈ ರೀತಿಯಾಗಿ ಮಾಡ್ಕೋಬೇಕು. ಅಂದ್ರೆ ತಾವು ಹೇಳ್ದಂಗೆ ಒಂದು ಕಾಲುವಿನ ಇನ್ನೊಂದು ಕಾಲುವಿಗೆ 50 cm ಅಂತರ ನಾವು ಕೊಡಲೇಬೇಕಾಗುತ್ತೆ. ಆಮೇಲೆ ಈ ಸಸಿಗಳನ್ನ ಹೇಗೆ ನಾಟಿ ಮಾಡ್ಕೋಬೇಕಾಗುತ್ತೆ? ಸರ್, ಸಸಿಗಳು ನಾನು ಆರೋಗ್ಯವಂತ ಸಸಿಗಳನ್ನ ಮತ್ತು ಸದೃಢವಾದ ಸಸಿಗಳನ್ನ 30-40 ಸದೃಢವಾದ ಸಸಿಗಳನ್ನ ನಾವು ಆಯ್ಕೆ ಮಾಡ್ಕೊಬೇಕಾಗುತ್ತೆ. ಏರು ಮಡಿಗಳಲ್ಲಿ ನಾನು ಮೊದಲೇ ಹೇಳಿದಂಗೆ 45-30 cm ಅಂತರದಲ್ಲಿ ನಾವು ನಾಟಿ ಮಾಡಬೇಕಾಗ್ತದೆ. 1 m ಮಾಡಿದ್ರೆ ನಾವು 45-45 2 ಪೇರ್ ಡ್ರೋ ಅಂತ ನಾವ್ ಏನ್ ಕರಿತೀವಿ, ಅಥವಾ ಜಿಗ್ಜಾಗ್ ಮೆಥಡ್ ಜೋಡಿ ಸಾಲುಗು ಪದ್ಧತಿಯಲ್ಲಿ ನಾವು ನಾಟಿ ಮಾಡ್ಕೊಬೇಕಾಗುತ್ತೆ. ಅಂದ್ರೆ ಪ್ರತಿ ಚದುರ ಮೀಟರ್ಗೆ 6 ಗಿಡ ಬರಬೇಕು. ಆ ತರ ನಾವು ಮಾಡಿದ್ರೆ 40,000 ಗಿಡಗಳು ಪ್ರತಿ ಹೆಕ್ಟೇರ್ಗೆ ಬರ್ತದೆ. ಇಲ್ಲಿ ಸಸಿಕಳೆ ರೋಗ ಅಂಥವೆನ್ನ ನಮ್ಗೆ ಏನಾದ್ರು ಕಂಡು ಬರ್ತದೆ ಅನ್ನಂಗಿದ್ರೆ ನಾವು 2% ಬ್ಯಾವಿಸ್ಟಿನ್ ದ್ರಾವಣದಲ್ಲಿ ಆ ಸಸಿಗಳನ್ನ ನಾವು ಅದ್ಬಿಟ್ಟು ತದನಂತರ 45x30 cm ಅಂತರದಲ್ಲಿ ನಾವು ಜಿಗ್ಜಾಗ್ ಮಾದರಿಯಲ್ಲಿ ಅವುಗಳನ್ನ ನಾಟಿ ಮಾಡ್ಕೊಬೇಕಾಗುತ್ತೆ. ಮತ್ತೆ ಈ ಬೆಳವಣಿಗೆ ಹಂತದಲ್ಲಿ ನಾವು ಸೌರುವಿಕೆಯನ್ನ ಏನಾದ್ರು ಮಾಡಬೇಕಾಗತ್ತೆ, ಅದು ಹಬ್ಬಿಸುವ ಒಂದು ಕ್ರಮವನ್ನು ಅನುಸರಿಸಬೇಕಾಗತ್ತೆ. ಹೌದು, ಇದು ಅತ್ಯಂತ ಪ್ರಮುಖವಾದ್ದು, ಸೌರುವಿಕೆ ಮತ್ತು ಹಬ್ಬಿಸುವಿಕೆ. ಯಾವ ಒಂದು ಹಂತದಲ್ಲಿ ಮಾಡಬೇಕಾಗತ್ತೆ ಅದು? ನಾವು ಯಾವ ಹಂತದಲ್ಲಿ ಅಂದ್ರೆ, ನಾವು ಗಿಡ ನಾಟಿ ಮಾಡಿದ ಒಂದು 5-6 ಗೆಣ್ಣು ಯಾವ ಗಿಡ ಬರ್ತದೆ, ಆ 6ನೇ ಗೆಣ್ಣಿನಲ್ಲಿ ನಾವು 2 ಟೊಂಗೆಗಳು ಒಡಿತವೆ. ಆ 2 ಟೊಂಗೆಗಳನ್ನ ನಾವು ಮೇಂಟೈನ್ ಮಾಡ್ಕೊಬೇಕಾಗುತ್ತೆ, ಮಿಕ್ಕಿ ಟೊಂಗೆಗಳನ್ನ ತೆಗಿಬೇಕಾಗುತ್ತೆ. ಆ 2 ಟೊಂಗೆಗಳಿಂದ ಇನ್ನೆರಡು ಟೊಂಗೆಗಳು ಬರ್ತವೆ. ಆ 4 ಟೊಂಗೆಗಳನ್ನು ಮಾತ್ರ ನಾವು ಇಟ್ಕೊಂಡು ಇನ್ ಯಾವುದೇ ಟೊಂಗೆಗಳು ಬಂದ್ರೆ ನಾವು ತೆಗಿಬೇಕಾಗ್ತದೆ. ಕಾರಣ ಇಷ್ಟೇ, ನಾವು ಏನಾದ್ರೂ ನಾವು ರಫ್ತು ಮಾಡಬೇಕು ಅಂದ್ರೆ ಅಲ್ಲಿ ಎಷ್ಟು ಕಾಯಿಗಳು ಬೇಕೋ ಅಷ್ಟು ಕಾಯಿಗಳನ್ನ ನಾವು ಬಿಟ್ಕೊಬೇಕಾಗುತ್ತೆ, ಉತ್ತೇಜಿಸಬೇಕಾಗುತ್ತೆ. ಆ ಕಾರಣದಿಂದ ನಾವು ಹೆಚ್ಚಿಗೆ ಏನಾದ್ರೂ ನಾವು ಶೂಟ್ಸ್ ಏನಾದ್ರು ಬಿಟ್ರೆ, ಟೊಂಗೆಗಳನ್ನ ಬಿಟ್ರೆ, ಅದರಿಂದ ಏನಾಗುತ್ತೆ, ಹೆಚ್ಚಿಗೆ ಹೂವುಗಳು ಬಿಡ್ತವೆ, ಹೆಚ್ಚಿಗೆ ಕಾಯಿಗಳು ಬಿಡ್ತವೆ. ಅವು ಒಂದು ನಾವು ರಫ್ತು ಮಾಡೋ ಒಂದು ಗುಣಮಟ್ಟ ಒಂದಿಲ್ಲದೆ, ಮಿಸ್ಶೇಪ್ ಅನ್ನು ಅಥವಾ ಒಂದು ಬೇಕಾದ ಒಂದು ಗಾತ್ರ ಬರದೆ ಅವು ಚಿಕ್ಕದಾಗ ಬರೋದ್ರಿಂದ ಮಾರುಕಟ್ಟೆಗೆ ಯೋಗ್ಯವಾಗಿರ್ತವೆ ಅಷ್ಟೇ, ಅವು ಹಂಗಾಗ್ಬಿಡುತ್ತೆ. ತದನಂತರ ನಾವೇನ್ ಮಾಡ್ಬೇಕು ಅಂದ್ರೆ, 4 ವಾರಗಳ ನಂತರ 4 ಕೌಲುಗಳಿಗೆ ನಾವು ಪ್ಲಾಸ್ಟಿಕ್ ದಾರದಿಂದ ಚಾವಣಿಯಲ್ಲಿ ಇರತಕ್ಕಂತ ಒಂದು ತಂತಿಗೆ ಅದನ್ನ ಕಟ್ಟಿ ಅವುಗಳನ್ನ ಕ್ಲೀನ್ ಆಗಿ ನಾವು ಟ್ರೈನ್ ಮಾಡಬೇಕಾಗುತ್ತೆ, ನೇರವಾಗಿ ಹೋಗಂಗೆ. ಹೌದೌದು. ಮತ್ತೆ ಅಲ್ಲಿ ಸ್ಥಳಾವಕಾಶ ಕೂಡ ಕಡಿಮೆ ಬೇಕಾಗುತ್ತೆ. ನಾವು ಏನಂತಂದ್ರೆ, ನಾವು ಹಸಿರು ಮನೆಯಲ್ಲಿ ನಾವು ಏನಂತ ಹೇಳ್ತೀವಿ, ನಾವು ಇಲ್ಲಿ ವರ್ಟಿಕಲ್ ಹೈಟ್ನ ಮತ್ತೆ ಹಾರಿಜಾಂಟಲ್ ಹೈಟ್ನ ಎರಡನ್ನೂ ನಾವು ಉಪಯೋಗಿಸ್ಕೊಬೇಕಾಗುತ್ತೆ, ಎರಡನ್ನೂ ನಿರ್ವಹಣೆ ಮಾಡ್ಕೋಬೇಕು. ಹೌದು ಹೌದು, ಎರಡನ್ನೂ ನಾವು ನಿರ್ವಹಿಸ್ಕೊಂಡ್ರಷ್ಟೇ ನಾವು ಹಾಕಿದ್ಕೆ ಹೆಚ್ಚಿನ ಬಂಡವಾಳ. ಅಂದ್ರೆ ಇಲ್ಲಿ ಎರಡೂ ಹಾರಿಜಾಂಟಲ್ ಅಂಡ್ ವರ್ಟಿಕಲ್ ಹೈಟ್ ಬಹಳ ಅತ್ಯಂತ ಪ್ರಾಮುಖ್ಯ, ಮೇಲಕ್ಕೆ ಮತ್ತು ಅಗಲ ಎರಡು ಅಡ್ಡಡ್ಡನು ನಾವು ಎರಡನ್ನೂ ಕೂಡ ನಾವು ಈ ಸ್ಥಳಾವಕಾಶವನ್ನ ಸದುಪಯೋಗ ಪಡಿಸ್ಕೋಬೇಕಾಗತ್ತೆ. ತಾವು ಹೇಳಿದ್ರಿ ಪ್ರಾರಂಭದಲ್ಲಿ ನಾವು ಕೊಟ್ಟಿಗೆ ಗೊಬ್ಬರ ಕೊಡಬೇಕಾಗತ್ತೆ, ಬೇವಿನ ಹಿಂಡಿಯನ್ನು ಕೊಡಬೇಕಾಗತ್ತೆ, ಜೊತೆಗೆ 20 kg ಪ್ರಮಾಣದಲ್ಲಿ ಸಾರಜನಕ ರಂಜಕ ಪೊಟ್ಯಾಷನ್ನು ಕೂಡ ಕೊಡಬೇಕಾಗತ್ತೆ ಮೂಲ ಗೊಬ್ಬರವಾಗಿ ಅಂತ. ಆ ನಂತರದಲ್ಲಿ ನಾವು ಈ ಪೋಷಕಾಂಶಗಳ ನಿರ್ವಹಣೆಯನ್ನು ಹೇಗೆ ಮಾಡ್ಕೋಬೇಕಾಗುತ್ತೆ? ಪೋಷಕಾಂಶಗಳ ನಿರ್ವಹಣೆಗೆ ಇಲ್ಲಿ ನಾವು ಹೆಚ್ಚಿನದಾಗಿ ಎಲ್ಲ ರೈತರು ಈಗಿನ ಕಾಲದಲ್ಲಿ ನೀರಾವರಿ ಇರೋದ್ರಿಂದ, ಹನಿ ನೀರಾವರಿ ಅಳವಡಿಸ್ಕೊಂಡಿದ್ದ ರಸಾವರಿ ರೂಪದಲ್ಲಿ ನಾವು ಗೊಬ್ಬರಗಳನ್ನ ಪೋಷಕಾಂಶಗಳನ್ನ ಕೊಡಬೇಕಾಗುತ್ತೆ. ಇದನ್ನ ಹೇಗೆ ಮಾಡಿ, ಒಂದು ಸಂಶೋಧನೆ ಪ್ರಕಾರ ಈ ಭಾರತೀಯ ತೋಟಗಾರಿಕಾ ಸಂಶೋಧನಾ ಕೇಂದ್ರ ಏನ್ ಕೊಟ್ಟಿದೆ ಅಂತಂದ್ರೆ, ಇಲ್ಲಿ ರಸಗೊಬ್ಬರಗಳನ್ನ 19-19-19 ಅಥವಾ ನಾವು 19-all ಅಂತ ಕರಿತೀವಿ, ನೀರಿನಲ್ಲಿ ಕರಗತಕ್ಕಂತ ರಸಗೊಬ್ಬರಗಳನ್ನ ವಾರಕ್ಕೆ 2 ಪ್ರತಿ ಎಕರೆಗೆ, ಇದು ಹೆಕ್ಟೇರ್ಗಾದ್ರೆ 10 kg, ಎಕರೆಗಾದ್ರೆ 4 kg, ಅದನ್ನ ಹನಿ ನೀರಾವರಿ ಮುಖಾಂತರ ನಾವು ಕೊಡಬೇಕಾಗತ್ತೆ. ಅಂದ್ರೆ ವಾರಕ್ಕೆ 2 ಒಂದು ಎಕರೆಗಾದ್ರೆ 4 kg, ಹೆಕ್ಟೇರ್ಗಾದ್ರೆ 10 kgನ ನಾವು ಕೊಡಬೇಕಾಗುತ್ತೆ. ಅದಲ್ಲದೆ ಪೊಟ್ಯಾಷಿಯಂ ನೈಟ್ರೇಟ್ 1.5 kg ಒಮ್ಮೆಗೆ, ಅದೇ ರೀತಿ ಕ್ಯಾಲ್ಸಿಯಂ ನೈಟ್ರೇಟ್ ಕೂಡ ಒಮ್ಮೆಗೆ 1.5 kg ನಾವು ನೀರಿನಲ್ಲಿ ಕರಗತಕ್ಕಂಥ ರಸಗೊಬ್ಬರ ಕೊಡಬೇಕಾಗುತ್ತೆ. ನಾಟಿ ಮಾಡಿದ 2 ನಂತರ ನಾವು ಕ್ಯಾಲ್ಸಿಯಂ ನೈಟ್ರೇಟು ಮತ್ತು ಪೊಟ್ಯಾಷಿಯಂ ನೈಟ್ರೇಟ್ ನಾವೇನು ಹೇಳ್ದೋ ಅದನ್ನ ಪ್ರತಿ 100 ಪ್ರತಿ ಲೀಟರ್ ನೀರಿನಲ್ಲಿ ನಾವು ಬೆರೆಸ್ಕೊಂಡು ನಾವು ಎಲೆಗಳ ಮೇಲೆ ಸಿಂಪರಣೆ ಮಾಡಬೇಕಾಗುತ್ತೆ. ಹೌದೌದು. ಅದ್ರ ಜೊತೆಗೆ ನಾಟಿ ಮಾಡಿದ 2 ನಂತರ ಏನ್ ನೀವು IHR ತರಕಾರಿ ಸ್ಪೆಷಲ್ ಅಂತ ನಾವು ಹೇಳಿದ್ವಲ್ಲ, ಅದನ್ನ 5 ಪ್ರತಿ ಲೀಟರ್ ನೀರಿನಲ್ಲಿ ಮಿಶ್ರ ಮಾಡಿ ನಾವು ಕೊಡಬೇಕಾಗುತ್ತೆ. ಅದು ಒಂದು ಸೂಕ್ಷ್ಮ ಪೋಷಕಾಂಶಗಳ ಮಿಶ್ರಣ ಆಗಿದೆ. ಅದರಲ್ಲೂ ಅದರಲ್ಲಿ ಬೋರಾನ್ ಅಂಶ ಇರೋದ್ರಿಂದ ನಿಮ್ಗಲ್ಲಿ ಹೂಗಳನ್ನ ಕಟ್ಟೋದು, ಹೂಗಳು ಕಾಯಿಗಳಾಗೋದು, ಇದನ್ನ ನಮ್ಗೆ ಅತ್ಯಂತ ಇದರಲ್ಲಿ ಮಾಡಿಕೊಡ್ತದೆ. ಅದ್ರ ಜೊತೆಗೆ ಕ್ಯಾಲ್ಸಿಯಂ ಅಂಶ ಕೂಡ ನಾವು ಪೂರೈಕೆ ಮಾಡ್ದಂಗಾಗ್ತದೆ ಕ್ಯಾಲ್ಸಿಯಂ ನೈಟ್ರೇಟ್ ಅಪ್ಲಿಕೇಶನ್. ಇನ್ನು ಈ ದೊಣ್ಣೆ ಮೆಣಸಿನಕಾಯಿ ಬೇಸಾಯದಲ್ಲಿ ಸಸ್ಯ ಪ್ರಚೋದಕಗಳನ್ನು ಬಳಸಬೇಕಾಗತ್ತೆ. ಸಸ್ಯ ಪ್ರಚೋದಕಗಳು ಬೆಳೆಸೋದ್ರಿಂದ ನಿಮ್ಗೆ ಏನಾಗುತ್ತೆ, ನಾನು ಮೊದಲೇ ಹೇಳಿದಂಗೆ ವಾತಾವರಣದಲ್ಲಿ ಅತ್ಯಂತ ಹೆಚ್ಚಿನ ಒಂದು ವ್ಯತ್ಯಯ ಆದಾಗ ಹೂಗಳು ಬೀಳೋದು ಇಲ್ಲಿ ಸರ್ವೇ ಸಾಮಾನ್ಯ, ಅಥವಾ ಹೂವಾದು ಕಾಯಿ ಕಟ್ಟೆ ಆಗದೇ ಇರ್ಬೋದು. ಇಂಥ ಸಮಯದಲ್ಲಿ ನಾವು ಪೀಚ್ನಲ್ಲಿ ಬಿದ್ದೋಗೋ ಸಾಧ್ಯತೆಗಳು ಹೆಚ್ಚಿಗೆ ಇದೆ. ಈ ಕಾರಣಕ್ಕೋಸ್ಕರ ಏನಾಗಿದೆ ಅಂತಂದ್ರೆ, ಹೂ ಬಿಟ್ಟ ನಂತರ ನಾವು ಗಿಬ್ಬರ್ಲಿಕ್ ಆಮ್ಲ ಅಥವಾ ಗಿಬ್ಬರ್ಲಿಕ್ ಆಸಿಡ್ ಅಂತೀವಿ, GA ಅಂತ ಮಾರ್ಕೆಟ್ ಅಲ್ಲಿ ಸಿಗುತ್ತೆ, ಅದನ್ನ 10 ppm ಅಂದ್ರೆ 100 mg 10 L ನೀರಿಗೆ ಸೇರಿಸ್ಕೊಂಡು ಹೂ ಬಿಟ್ಟ ನಂತರ 10 ಅಂತರದಲ್ಲಿ 2 ಎಲೆಗಳ ಮೇಲೆ ಸಿಂಪರಣೆ ಮಾಡಬೇಕಾಗುತ್ತೆ. ಈ ತರ ನಾವು ಮಾಡೋದ್ರಿಂದ ಕಾಯಿಗಳು ಪಿಂದಿಗಳು ಬೀಳೋದಿಲ್ಲ, ಹೂಗಳು ಏನೇನು ನಾವು ಕಚ್ಕೊಂಡಿರ್ತವೋ ಅವು ಕಾಯಿಗಳಾಗಿ ಮಾರ್ಪಡ್ತವೆ, ಮತ್ತೆ ಒಂದು ಉತ್ತಮ ಒಂದು ಗಾತ್ರ ಕೂಡ ನಮಗೆ ಸಿಗುತ್ತೆ. ಈ ರೀತಿಯಾಗಿ ನಾವು ಸಸ್ಯ ಪ್ರಚೋದಕಗಳನ್ನ ಇಲ್ಲಿ ಬಳಸ್ಕೊಂಡು ವಿಶೇಷವಾಗಿ ಸಾಕಷ್ಟು ಹೂಗಳನ್ನ ಇಟ್ಕೊಳ್ಳೋದಕ್ಕೆ ನಾವು ಬಳಸಬೇಕಾಗತ್ತೆ ಅಂತೀರಿ. ಅಂದರೆ ಇವುಗಳನ್ನು ಕೂಡ ಏನಾದರೂ ನಾವು ತೆಳುವುಗೊಳಿಸ್ಬೇಕಾಗತ್ತೆ ಜಾಸ್ತಿ ಹೂಗಳಿದ್ದಾಗ. ಇಲ್ಲ, ಇದು ಏನಾಗಿದೆ ಅದಕ್ಕೇನೆ ನಾವು ಅಲ್ಲಿ ಹೇಳಿದ ಸೌರುವಿಕೆ ಮತ್ತು ಹಬ್ಬಿಸುವಿಕೆ ಅತ್ಯಂತ ಪ್ರಮುಖವಾದದ್ದು. ನಾವು ಹೂಗಳನ್ನ ನಾವು ಕಮ್ಮಿ ಮಾಡೋದ್ರ ಬದಲು ನಾವೇನು ನಾವು ರಸಾವರಿ ಮುಖಾಂತರ ಏನು ನಾವು ನ್ಯೂಟ್ರಿಷನ್ ಕೊಟ್ಟರೆ ಆ ಸಂದರ್ಭದಲ್ಲಿ ಇದರ ಅವಶ್ಯಕತೆ ಇರೋದಿಲ್ಲ. ಎಲ್ಲ ಒಂದು ಪೋಷಕಾಂಶಗಳು ಸಿಕ್ಕಿದ್ರೆ ಚೆನ್ನಾಗಿ ಸದೃಢವಾಗಿ ಬೆಳೀತವೆ. ಇನ್ನು ಈ ಸಸ್ಯ ಸಂರಕ್ಷಣೆನೂ ಕೂಡ ಭಾಳ ಮುಖ್ಯವಾದಂಥದ್ದು. ನಾವು ಹೊರಗಡೆ ಜಮೀನಿನಲ್ಲಿ ಬೆಳೆದಾಗ ವಿವಿಧ ರೀತಿಯ ಸಮಸ್ಯೆ ಎದುರಿಸ್ತೀವಿ. ಇನ್ನು ಈ ಹಸಿರುಮನೆಯಲ್ಲೂ ಕೂಡ ಈ ಸಸ್ಯ ಸಂರಕ್ಷಣೆಗೆ ಬಂದರೆ ಇಲ್ಲಿ ಬರುವಂಥ ಮುಖ್ಯವಾದ ಕೀಟಗಳು ಯಾವ್ಯಾವು ಅಂತೀರಿ? ಇದು ಏನಾಗಿದೆ, ಹಸಿರು ಮನೆಯಲ್ಲಿ ನಾವು ದೊಣ್ಣೆ ಮೆಣಸಿನಕಾಯಿ ಬೆಳೆದಾಗ ಇದು ಒಂದು ದೀರ್ಘಾವಧಿ ಬೆಳೆಯಾಗಿ ನಾವು ಕಾಣ್ಬೋದು. ಅಂದರೆ ಎಷ್ಟು ವರ್ಷದವರೆಗೂ? ಇದು 8-10 ತಿಂಗಳು ನಾವು ಒಂದು ಹಸಿರು ಮನೆಯಲ್ಲಿ ಇಟ್ಕೊಬೋದು. ಯಾಕೆಂದ್ರೆ ಇಲ್ಲಿ ಬೆಳೆಗೆ ಒಂದು ಪೂರಕವಾದ ಒಂದು ವಾತಾವರಣ ಇರ್ತದೆ, ಮತ್ತೆ ರಾಸಾಯನಿಕ ಗೊಬ್ಬರಗಳನ್ನ ನಾವು ಕೊಡ್ತಾ ಇರ್ತೀವಿ, ಮತ್ತೆ ಹನಿ ನೀರಾವರಿ ಕೊಡ್ತಾ ಇರ್ತೀವಿ, ರಸಾವರಿ ಕೊಡ್ತಾ ಇರ್ತೀವಿ. ಈ ನಿಟ್ಟಿನಲ್ಲಿ ಏನಾಗುತ್ತೆ, ಬೆಳೆ ನಾವು ಹೊರಗಡೆ ಬೆಳೆದ್ರೆ 4-5 ತಿಂಗಳು ಬರ್ತದೆ, ಇಲ್ಲಿ ನಾವು ಅದನ್ನ ಡಬ್ಬಲ್ 6-8-10 ತಿಂಗಳು ಕೂಡ ನಾವು ಕಾಪಾಡಬಹುದು. ಇಂಥ ಸಂದರ್ಭದಲ್ಲಿ ಏನಾಗುತ್ತೆ, ಕೀಟ ಮತ್ತು ರೋಗಗಳ ಬಾಧೆನೂ ಹೆಚ್ಚಿಗೆ ಇರ್ತದೆ. ಇದರಲ್ಲಿ ಪ್ರಮುಖವಾಗಿ ನಮಗೆ ಕಾಣತಕ್ಕಂತ 2 ಕೀಟಗಳು ಯಾವ್ಯಾವು ಅಂದ್ರೆ ಥ್ರಿಪ್ಸ್ ಮತ್ತೆ ನುಷಿ ಅಂತ ಹೇಳ್ಬಿಟ್ಟು ನಾವು ಹೇಳ್ತೀವಿ. ಮುಖ್ಯವಾಗಿ ಯಾವ ಹಂತದಲ್ಲಿ ಬರ್ತವೆ? ಇವು ಥ್ರಿಪ್ಸ್ ಮತ್ತು ನುಷಿ ಏನಾಗುತ್ತೆ, ಬೆಳೆ ಮೊದಲು ನಾವು ಕಡಿಮೆ ಎತ್ತರದಲ್ಲಿ ಇದ್ದಾಗ ಅದಕ್ಕೆ ಒಂದು ಸೂಕ್ತ ಒಂದು ವಾತಾವರಣ ಇರಲ್ಲ. ಅದೇ ಏನು ಬೆಳೆ ನಾವು ಹೆಚ್ಚಿಗೆ ಪ್ರಮಾಣದಲ್ಲಿ ಗುಂಪಾಗಿ ಬೆಳೆದಾಗ ಏನಾಗುತ್ತೆ, ಅದಕ್ಕೆ ಒಂದು ಸೂಕ್ತವಾದ ಒಂದು ಆರ್ದ್ರತೆ ಇರ್ತದೆ, ಮತ್ತೆ ಅದಕ್ಕೆ ಒಂದು ವಾತಾವರಣ ಇದ್ದಾಗ ಅವುಗಳ ಸಂಖ್ಯೆ ಹೆಚ್ಚಿಗೆ ಆಗುತ್ತೆ, ಶೈತ್ಯಾಂಶ ಹೆಚ್ಚಿಗೆ ಆಗುತ್ತೆ. ಆ ಕಾರಣದಿಂದ ನಾವು ಯಾವಾಗಲೂ ನಾವು ಹಸಿರು ಮನೆಯಲ್ಲಿ ನಾವು ಹೇಳ್ತಾ ಇರ್ತೀವಿ, ಈ ಸೈಡ್ ಅಲ್ಲಿ ನೆಟ್ ಇರ್ತದಲ್ಲ ಅದನ್ನ ಇವಾಗ ನಾವು 40 mesh size ಅಂತ ಮೊದಲಾಗ್ತಾ ಇದ್ದೋ. ಈ ಕೆಲವು ಥ್ರಿಪ್ಸ್ ಮತ್ತು ನುಷಿಗಳು ಅದರಲ್ಲೂ ಬರ್ತಾ ಇರೋದ್ರಿಂದ ನಾವು 60 mesh size ಕೀಟ ಪರದೆಗಳನ್ನ ಉಪಯೋಗಿಸಬೇಕು ಅಂತ ಹೇಳ್ತೀವಿ. ಗಾತ್ರ ಇನ್ನೂ ಕಮ್ಮಿ ಮಾಡ್ತೀವಿ, ಅಂದ್ರೆ 1 ಇಂಚಿಗೆ 40 ಇರ್ತಾ ಇತ್ತು, ಇವಾಗ 60 ಮಾಡೋದ್ರಿಂದ ಅವಳ ಗಾತ್ರ ಕಮ್ಮಿ ಆಗುತ್ತೆ. ಈ ನಿಟ್ಟಿನಲ್ಲಿ ಇವು ಒಂದು ನಾವು ಒಂದು ಏನಂತ ಹೇಳ್ತೀವಿ, ಅವೇ ಬ್ಯಾರಿಯರ್ ಆಗಿ ಒಂದ್ ಸ್ವಲ್ಪ ಬರ ಎಂಟ್ರಿನ ಫಸ್ಟ್ ನಾವು ಕಮ್ಮಿ ಮಾಡ್ಬೇಕು. ಯಾಕಂದ್ರೆ ಹಸಿರು ಮನೆಯಲ್ಲಿ ಬೆಳೆಗಳು ಅತ್ಯಂತ ಸೂಕ್ಷ್ಮವಾಗಿರ್ತವೆ, ಒಂದ್ಸರಿ ಬಂತು ಅಂದ್ರೆ ಅದನ್ನ ಕೀಟಗಳನ್ನ ಓಡಿಸೋದು ಬಹಳ ಕಷ್ಟ ಆಗುತ್ತೆ. ಪ್ರಮುಖವಾಗಿ ನಾನು ಹೇಳ್ತಾ ಇದ್ದೆ ನಿಮ್ಗೆ ಥ್ರಿಪ್ಸ್ ಅಂತ ಹೇಳ್ಬಿಟ್ಟು, ಇಲ್ಲಿ ಥ್ರಿಪ್ಸ್ ಬಂದಿದೆ ಅಂತ ನಿಮ್ಗೆ ಸುಲಭವಾಗಿ ಗೊತ್ತಾಗೋದು ಹೇಗೆ ಅಂತಂದ್ರೆ, ಮೇಲ್ಗಡೆ ಮುಖವಾಗಿ ಎಲೆಗಳು ಮಡಚಿಕೊಂಡಿರ್ತವೆ ಬಟ್ಲ ಆಕಾರದಲ್ಲಿ. ಪ್ರಮುಖವಾಗಿ ನಾವು ಏನ್ ಮಾಡಬೇಕು ಇಲ್ಲಿ ಅಂತಂದ್ರೆ, ಆಲ್ರೆಡಿ ನಾವು ಕಾಯಿಗಳು ಹೂಗಳು ಇದ್ರೆ ನಾವು ಈ ರಾಸಾಯನಿಕ ಔಷಧಿಗಳನ್ನ ಉಪಯೋಗಿಸಿದಾಗ ನಮ್ಮಲ್ಲಿ ನಾವು ರೆಗ್ಯುಲರ್ ಆಗಿ ಹಾರ್ವೆಸ್ಟ್ ಮಾಡ್ತಾ ಇದೀವಿ. ಯಾಕೆಂದ್ರೆ ನಿಮಗೆ ಗೊತ್ತೇ ಇದೆ, ನಿಮಗೆ 60 ದಿವಸಕ್ಕೆ ಹಸಿರು ಬಣ್ಣದ ಕಾಯಿಗಳಾದರೆ 60 ದಿವಸಕ್ಕೆ ಬರ್ತವೆ ಮಾರ್ಕೆಟ್ಗೆ. ಅದೇ ನಾವು ಕೆಂಪು ಮತ್ತು ಹಳದಿ ಆದರೆ 90 ದಿವಸಕ್ಕೆ ನಾವು ಕಟಾವು ಮಾಡ್ತಾ ಇರ್ತೀವಿ. ಇಂಥ ಸಂದರ್ಭದಲ್ಲಿ ಕಟಾವು ಮಾಡೋ ಸಂದರ್ಭದಲ್ಲಿ ಏನಾದರೂ ನಾವು ಈ ರಾಸಾಯನಿಕ ಅಂಶಗಳನ್ನು ಉಪಯೋಗಿಸಿದ್ರೆ ನಾವು ಆ ಕಾಯಿಗಳನ್ನ ಕಿತ್ತು ನಾವು ಮಾರಿದಾಗ ಅದನ್ನು ಜನ ತಿಂದಾಗ ರೆಸಿಡಿಯಲ್ ಟಾಕ್ಸಿಟಿ ಅಂತ ನಾವು ಹೇಳ್ತೀವಿ, ಜನಗಳಿಗೆ ಕೆಡಕಾಗುತ್ತೆ. ಈ ನಿಟ್ಟಿನಲ್ಲಿ ಏನು ಮಾಡ್ಬೋದು ಅಂತಂದ್ರೆ, ನಮ್ಮ ಪಂಗೇಮಿಯಾ ಎಣ್ಣೆ ಅಥವಾ ಹೊಂಗೆ ಎಣ್ಣೆ ಅಥವಾ ಬೇವಿನ ಎಣ್ಣೆಯನ್ನ ನಾವು 7-10% ತನಕ ನಾವು ಉಪಯೋಗಿಸ್ಬೋದು. ಅಂದ್ರೆ ಲೀಟರ್ಗೆ 7-10 ml ಹಾಕೊಂಡು ಮಿಲಿಲೀಟರ್ ಹಾಕೊಂಡು ನಾವು ಸಿಂಪರಣೆ ಮಾಡಬೇಕು. 10-15 ದಿನಗಳ ಅಂತರದಲ್ಲಿ ನಾವು ಸಿಂಪರಣೆ ಮಾಡಬೇಕಾಗ್ತದೆ. ಇದು ಥ್ರಿಪ್ಸ್ಗೆ ನುಷಿಗೂ ಇದನ್ನೇ ಉಪಯೋಗಿಸ್ಬೋದು. ಅದಲ್ಲದೆ ಏನ್ ಮಾಡ್ಬೋದು ನೀವು ಅಂತಂತಂದ್ರೆ, ಅತ್ಯಂತ ಥ್ರಿಪ್ಸ್ಗೆ ಚೆನ್ನಾಗಿರತಕ್ಕಂತ ಹೊಸ್ತಾಗಿ ಬಂದಿರತಕ್ಕಂತ ಔಷಧಿಗಳು ಯಾವ್ಯಾವು ಅಂದ್ರೆ, ಫಿಪ್ರೋನಿಲ್ 1 ml 1 liter ಅಥವಾ ಅಸಿಫೇಟ್ ಅದು ಚೆನ್ನಾಗಿದೆ. ಅದನ್ನು ಬಿಟ್ಟರೆ ಇಮಿಡಾಕ್ಲೋಪ್ರಿಡ್ ಅತ್ಯಂತ ಒಂದು ಪರಿಣಾಮಕಾರಿ ಕೀಟನಾಶಕ ಅಂತ ಹೇಳ್ಬೋದು. 0.5 ml ಪ್ರತಿ ಲೀಟರ್ ನೀರಿಗೆ. ಅದನ್ನು ಬಿಟ್ಟರೆ ತಾವು ಹೇಳ್ತಾ ಇದ್ರಿ ನುಷಿ, ನುಷಿಗೆ ಅತ್ಯಂತ ಪರಿಣಾಮಕಾರಿಯಾಗಿರೋದು ಇವಾಗ ಯಾವುದು ಅಂದ್ರೆ ಇಕೋಮೈಟ್ ಅಂತ ಒಂದಿದೆ. ಅದನ್ನು ಬಿಟ್ಟರೆ ನಿಮ್ಗೆ ಕ್ಲೋರೋಫಿನಾಫೈರ್ ಅಂತ ಇದೆ, ಪ್ರತಿ 1 ml ಪ್ರತಿ ಲೀಟರ್ಗೆ ಬಹಳ ಚೆನ್ನಾಗಿ ಅದು ಕೆಲಸ ಮಾಡ್ತದೆ. ಕ್ಲೋರೋಫಿನಾಫೈರ್ ಅಂತ ಫಿನಾಫೈರ್. ಅಂದ್ರೆ ನುಸಿಗೆ ನಾವು ಕೀಟನಾಶಕಗಳು ಬಳಸೋದು ತುಂಬಾ ಕಷ್ಟ ಆಗುತ್ತೆ, ಕಷ್ಟ ಅವು ನಿಯಂತ್ರಣಕ್ಕೆ ಬರಲ್ಲ. ಈ ರೀತಿಯಾದಂತ ನುಸಿನಾಶಗಳನ್ನೇ ಬಳಸ್ಕೋಬೇಕಾಗುತ್ತೆ. ಇನ್ನು ರೋಗಗಳು ಯಾವ್ಯಾವ ಬರ್ಬೋದು ಅಂತೀರಿ? ಪ್ರಮುಖವಾದ ರೋಗ ನಾವು ಇದರಲ್ಲಿ ಕಾಣೋದು ಅಂತಂದ್ರೆ ಕುತ್ತಿಗೆ ಕೊಳೆ ರೋಗ ಮತ್ತು ಬೆಂಕಿ ರೋಗ. ಈ ಕುತ್ತಿಗೆ ಕೊಳೆ ರೋಗದ ಒಂದು ಪ್ರಮುಖ ಚಿಹ್ನೆಗಳು ನಾವು ಏನ್ ಕಾಣಬಹುದು ಅಂತಂದ್ರೆ, ಗಿಡದ ಬುಡ ಮತ್ತು ಕಾಂಡದ ಮೇಲೆ ಒಂದು ಕಪ್ಪನೆ ಮಚ್ಚೆ ಆಕಾರದಲ್ಲಿ ಕಂಡು ಬರ್ತವೆ. ಕೆಲವು ಸಸಿಗಳು ಗಿಡದ ತೊಗಟೆಗಳನ್ನ ನಾವು ಸ್ವಲ್ಪ ಸರಿಸಿದ್ರೆ ಆ ತೊಗಟೆನೆ ಬಂದುಬಿಡುತ್ತೆ. ಇದು ಒಂದು ನಮಗೆ ಪ್ರಮುಖ ಚಿಹ್ನೆ. ಇದನ್ನ ನಾವು ಹತೋಟಿ ಹೇಗೆ ಮಾಡಬೇಕು ಅಂತಂದ್ರೆ, ಮೆಟಲಾಕ್ಸಿಲ್ ಮ್ಯಾಂಕೋಸೆಬ್ ಅಥವಾ ಸೈಮಾಕ್ಸಿನಿಲ್ ಮ್ಯಾಂಕೋಸೆಬ್ ಕಾಂಬಿನೇಷನ್ ಅಲ್ಲಿ, ಅಥವಾ ಫೆನಾಮಿಡಾನ್ ಮತ್ತು ಮ್ಯಾಂಕೋಸೆಬ್ ಇವು ಒಂಥರ ಶಿಲೀಂಧ್ರನಾಶಕಗಳು. ಇವನ್ನ ನಾವು ಏನ್ ಮಾಡ್ಬೇಕು, ನಾನು ಏನ್ ಇವು ಮೂರು ಹೇಳದ್ನೆಲ್ಲ ಅವನ್ನ ಕಂಟಿನ್ಯೂಸ್ ಆಗಿ ಒಂದನೇ ಹೊಡಿಬಾರ್ದು, ಪರಿವರ್ತನೆ ಮಾಡ್ಕೊಬೇಕು. ಮೊದಲು ಒಂದು ಹೊಡಿಬೇಕು, ಯಾವುದು ಮೆಟಲಾಕ್ಸಿಲ್ ಮ್ಯಾಂಕೋಸೆಪ್ ಕಾಂಬಿನೇಷನ್ 0.15% ಅಲ್ಲಿ, ತದನಂತರ ಸೈಮಾಕ್ಸಿನಾಲ್ ಮ್ಯಾಂಕೋಸೆಪ್ ಕಾಂಬಿನೇಷನ್ ಎರಡನೇದು, ಮೂರನೇದು ಫೆನಾಮಿಡಾನ್ ಮ್ಯಾಂಕೋಸೆಪ್. ಒಂದೇ ಹೊಡೆದ್ರೆ ಅದೇನಾಗುತ್ತೆ, ಅವು ಅದಕ್ಕೆ ಒಂದು ರೆಸಿಸ್ಟೆನ್ಸ್ ಬಳಸ್ಕೊಂಡು ಅಷ್ಟು ಪರಿಣಾಮಕಾರಿಯಾಗಿ ಕೆಲಸ ಮಾಡೋದಿಲ್ಲ. ಹೀಗೆ ಹಸಿರು ಮನೆಯಲ್ಲಿ ನಾವು ಕಾಣ್ತಾ ಇರೋದು ಬೂದಿ ರೋಗನೂ ಬರುತ್ತೆ. ಹೌದು, ಇದಕ್ಕೆ ಪ್ರಮುಖ ಚಿಹ್ನೆಗಳು ಏನು ಅಂತಂದ್ರೆ, ಎಲೆಗಳ ಕೆಳಭಾಗದಲ್ಲಿ ಒಂದು ಬೂದಿ ಬಣ್ಣದ ಬಿಳಿ ಪುಡಿ ಇರುತ್ತದೆ, ಮತ್ತೆ ಮೇಲ್ಭಾಗದಲ್ಲಿ ಎಲೆಗಳು ಹಳದಿ ಮಚ್ಚೆಗಳಿರ್ತವೆ. ಇದು ಒಂದು ಪ್ರಮುಖ ಒಂದು ಲಕ್ಷಣ. ಹತೋಟಿಗೆ ನಾವೇನ್ ಮಾಡಬಹುದು, ಎಕ್ಸಾಕೋನಾಜಾಲ್ ಅಂತ ಅತ್ಯಂತ ಪರಿಣಾಮಕಾರಿ ಶಿಲೀಂಧ್ರನಾಶಕ ಇದೆ, ಅದನ್ನ ಬಿಟ್ರೆ ಪ್ರೋಪಿಕೋನಾಜಾಲ್ ಒಂದು ಹೊಸ ಮಾಲಿಕ್ಯೂಲ್ ಇದು, .1% ಪ್ರಮಾಣದಲ್ಲಿ ಇದನ್ನ ಸಿಂಪರಣೆ ಮಾಡಬೇಕು. ಇನ್ನು ಮುಖ್ಯವಾಗಿ ನಾವು ಯಾವ ಒಂದು ಹಂತದಲ್ಲಿ ಈ ಒಂದು ದೊಡ್ಡ ಮೆಣಸಿನಕಾಯಿಯನ್ನ ಕೊಯ್ಲು ಮಾಡಬೇಕಾಗುತ್ತೆ, ಎಷ್ಟು ಇಳುವರಿ ಪಡಿಬಹುದು ಅಂತ? ಪ್ರಮುಖವಾಗಿ ಇದು ದೊಣ್ಣೆ ಮೆಣಸಿನಕಾಯಿ ನಮ್ಗೆ 60 ದಿನಕ್ಕೆ ಕಟಾವಿಗೆ ಬರುತ್ತೆ, ಮತ್ತೆ ಅದೇ ಬಣ್ಣದ ದೊಣ್ಣೆ ಮೆಣಸಿನಕಾಯಿ ಆದ್ರೆ ಅದು ಕಟಾವಿಗೆ ನಮ್ಗೆ 80-90 ದಿನಕ್ಕೆ ಮೊದಲ ಕಟಾವು ಬರ್ತದೆ. ಇದು ಬಣ್ಣದ ಆಧಾರದ ಮೇಲೆ ನಾವು ಕಟಾವನ್ನ ಮಾಡಬೇಕಾಗುತ್ತೆ. ಅದೇ ಹಳದಿ ಬಣ್ಣದಾದ್ರೆ ಕಾಯಿಗಳು ಹಸಿರಿನಿಂದ %75 ಹಸಿರಿನಿಂದ ಹಳದಿ ಬಣ್ಣಕ್ಕೆ ತಿರುದಾಗ ಕಟಾವು ಮಾಡೋದು ಸೂಕ್ತ, ಹಳದಿ ಬಣ್ಣದಾದ್ರೆ. ಅದೇ ಕೆಂಪು ಬಣ್ಣದಾದ್ರೆ ಪೂರ್ತಿ ಕೆಂಪು ಬಣ್ಣಕ್ಕೆ ತಿರುಗಿದ ಮೇಲೆ ನಾವು ಕಟಾವು ಮಾಡಬೇಕಾಗ್ತದೆ. ಅದಕ್ಕೂ ಮುಂಚೆ ನಾವು ಏನಾದರೂ ಕೆಂಪು ಬಣ್ಣದಾಗಲಿ ಹಳದಿ ಬಣ್ಣದಾಗಲಿ ತೆಗೆದ್ರೆ ಅವು ಪೂರ್ಣ ಪ್ರಮಾಣದಲ್ಲಿ ಆ ಬಣ್ಣವನ್ನ ಹೊಂದೋದಿಲ್ಲ. ಈ ನಿಟ್ಟಿನಲ್ಲಿ ಸ್ವಲ್ಪ ಒಂದು ಕಟಾವಿನ ಹಂತ ಬಹಳ ಮುಖ್ಯ. ಮತ್ತೆ ಹಸಿರು ಬಣ್ಣದ ತಳಿಗಳು ನಾವೇನ್ ಮಾಡ್ತೀವಿ, ಅವುಗಳಿಗೆ ಜೀವನಾಂಶನೇ ಕಮ್ಮಿ, 60-180, ಅಥವಾ ನಾವೇನ್ ಹೇಳ್ತೀವಿ ಕಾಯಿ ಬಿಡುವ ಅಥವಾ ನಾವು ಕಟಾವು ಮಾಡುವ ಒಂದು ದಿನಗಳು 60-180 ದಿವಸ, 2-6 ತಿಂಗಳಿಗೆ. ಅದೇ ರೀತಿ ಬಣ್ಣದ ದೊಣ್ಣೆ ಮೆಣಸಿನಕಾಯಿಗಳು 90-260 ದಿವಸ ತನಕ ಕಟಾವು ಮಾಡಬಹುದು, 260-280 ದಿವಸ. ಅಂದ್ರೆ ಇಳುವರಿ ಎಷ್ಟು ಬರುತ್ತೆ ಅಲ್ಲಿಗೆ? ಇದು ಹಸಿರು ಬಣ್ಣದ್ದಾದ್ರೆ ನಮ್ಗೆ ಹಸಿರು ಮನೆಯಲ್ಲಿ ಏನ ಬೆಳೆದ್ರೆ ನಮ್ಗೆ 80-100 ಟನ್ ತನಕ ನಾವು ತಗೊಳೋದಂತ ರೈತರು ಇದಾರೆ. ಎಕರೆಗಾದ್ರೆ ನಿಮ್ಗೆ 35-40 ಟನ್ ತನಕ ಬರುತ್ತೆ, ಮತ್ತೆ ಹಸಿರು ಬಣ್ಣದ್ದಾದ್ರೆ ನಿಮ್ಗೆ 70-80 ಟನ್ ಪ್ರತಿ ಹೆಕ್ಟೇರ್ಗೆ ಬರ್ತದೆ. ಈ ಪ್ರಚಲಿತ ಮಾರುಕಟ್ಟೆಯಲ್ಲಿ ಇದಕ್ಕೆ ಏನ್ ದರ ಇದೆ ಅಂದ್ರೆ 15-20 ರೂಪಾಯಿ ಹಸಿರು ಬಣ್ಣದ್ದಾದ್ರೆ, ಹಸಿರು ಮನೆಯಲ್ಲಿ ಬೆಳೆದಿದ್ರೆ 45-50 ರೂಪಾಯಿ ತನಕ ಪ್ರತಿ ಕೆಜಿಗೆ ಬಣ್ಣದ ಮೆಣಸಿನಕಾಯಿಗೆ ಬೇಡಿಕೆ ಇದೆ. ಮತ್ತೆ ಇದರಲ್ಲಿ ಏನಾಗಿದೆ, ಬೆಂಗಳೂರು ಸುತ್ತಮುತ್ತ ಏನಾದ್ರೂ ಬೆಳೆದ್ರೆ 40 ಕಿಲೋಮೀಟರ್ ದೂರದಲ್ಲೇ ಪ್ರತಿ ತಮ್ಮ ಜಮೀನಿಗೆ ಬಂದು ಸಂಗ್ರಹಣೆ ಮಾಡತಕ್ಕಂತ ಒಂದು ವ್ಯವಸ್ಥೆನೂ ಇದೆ. ಆ ರೀತಿ ಒಂದು ಅನುಕೂಲ ರೈತ ಬಾಂಧವರು ಪಡ್ಕೊಬಹುದು. ರೈತ ಬಾಂಧವರೇ, ತಮಗೆ ಈ ಹಸಿರು ಮನೆಯಲ್ಲಿ ದೊಣ್ಣೆ ಮೆಣಸಿನಕಾಯಿ ಬೇಸಾಯದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯ್ತು ಅಂದ್ರೆ ಡಾಕ್ಟರ್ BN ಮಾರುತಿ ಪ್ರಸಾದ್ ಅವರನ್ನ ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸಬಹುದು. ದೂರವಾಣಿ ಸಂಖ್ಯೆ ಹೀಗಿದೆ, 9986026888. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ, 9986026888. ತುಂಬ ಸಂತೋಷ ಡಾಕ್ಟರ್ ಮಾರುತಿ ಪ್ರಸಾದ್ ಅವರೇ, ತಾವಿದುವರೆಗೂ ಈ ಹಸಿರು ಮನೆಯಲ್ಲಿ ದೊಣ್ಣೆ ಮೆಣಸಿನಕಾಯಿ ಬೇಸಾಯದ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದೀರ, ನಿಮಗೆ ತುಂಬಾ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಸರ್. ಕೃಷಿ ರಂಗದಲ್ಲಿ ಇದುವರೆಗೂ ಹಸಿರು ಮನೆಗಳಲ್ಲಿ ದೊಣ್ಣೆ ಮೆಣಸಿನಕಾಯಿ ವ್ಯವಸಾಯ ಈ ಕುರಿತು ತೋಟಗಾರಿಕಾ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕ ಡಾಕ್ಟರ್ BN ಮಾರುತಿ ಪ್ರಸಾದ್ ಅವರೊಂದಿಗಿನ ಸಂದರ್ಶನ ಕೇಳಿದ್ರಿ. ಈಗ ಕೃಷಿ ಮೇಳ ಕುರಿತ ಮಾಹಿತಿ. ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯ ಕರ್ನಾಟಕ ಸರ್ಕಾರದ ವಿವಿಧ ಅಭಿವೃದ್ಧಿ ಇಲಾಖೆಗಳ ಸಹಕಾರದೊಂದಿಗೆ ಕೃಷಿ ಮೇಳ 2021 November 11-14 ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರದ ಅಂದರೆ GKVK ಆವರಣದಲ್ಲಿ COVID-19 ನಿಯಮಗಳ ಅನುಸಾರ 4 ದಿನಗಳ ಕಾಲ ಆಯೋಜಿಸಿರುತ್ತೆ. ಕೃಷಿ ಮೇಳವನ್ನು ಭೌತಿಕವಾಗಿ ಮತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ವೀಕ್ಷಿಸಬಹುದು. ಕೃಷಿ ಮೇಳದಲ್ಲಿ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯ ಅಭಿವೃದ್ಧಿಪಡಿಸಿರುವಂತಹ ನೂತನ 10 ತಳಿಗಳು ಮತ್ತು 28 ಕೃಷಿ ತಂತ್ರಜ್ಞಾನಗಳನ್ನು ಬಿಡುಗಡೆ ಮಾಡಲಾಗುತ್ತೆ. ಕೃಷಿಯಲ್ಲಿ ಉತ್ತಮ ಸಾಧನೆ ಮಾಡಿದಂಥ ರೈತರಿಗೆ ರಾಜ್ಯ, ಜಿಲ್ಲಾ ಮತ್ತು ತಾಲೂಕು ಮಟ್ಟದ ಪ್ರಶಸ್ತಿಗಳನ್ನು ನೀಡಿ ಸನ್ಮಾನಿಸಲಾಗುತ್ತೆ. ಕೃಷಿ ವಸ್ತು ಪ್ರದರ್ಶನದಲ್ಲಿ ಆಧುನಿಕ ಕೃಷಿ ತಂತ್ರಜ್ಞಾನಗಳು, ಕೃಷಿ ಇಂಜಿನಿಯರಿಂಗ್ ಮತ್ತು ಕೃಷಿ ಪರಿಕರಗಳ ಸುಮಾರು 250 ಮಳಿಗೆಗಳು ಇರ್ತವೆ. ರೈತರು ತಮ್ಮ ಕೃಷಿ ಸಮಸ್ಯೆಗಳಿಗೆ ತಜ್ಞರಿಂದ ಸಲಹೆಯನ್ನು ಸ್ಥಳದಲ್ಲೇ ಪಡ್ಕೋಬಹುದು. ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರದ ಮಹಾದ್ವಾರದಿಂದ ಕೃಷಿ ಮೇಳದ ಸಭಾಂಗಣಕ್ಕೆ ತಲುಪೋದಕ್ಕೆ ಉಚಿತ ಸಾರಿಗೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಪ್ರವೇಶ ಉಚಿತವಾಗಿರುತ್ತೆ. ರೈತ ಬಾಂಧವರು ಮತ್ತು ಸಾರ್ವಜನಿಕರು ಕೃಷಿ ಮೇಳದಲ್ಲಿ ಭಾಗವಹಿಸಿ ಪ್ರಯೋಜನವನ್ನು ಪಡೆದುಕೊಳ್ಳಬಹುದು. ರೈತರಿಗಾಗಿ ಕಾರ್ಯಕ್ರಮ ಕೃಷಿರಂಗ ಇದುವರೆಗೂ ಪ್ರಸಾರವಾಯಿತು. ಮತ್ತೆ ನಾಳಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ರೈತ ಬಾಂಧವರೇ, ನಿಮಗೆಲ್ಲ ನಮಸ್ಕಾರಗಳು. ಕೃಷಿರಂಗ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಪ್ರಸಾರವಾಯಿತು. ಒಂದು ಮೀಟರ್ ಅಂದರೆ 612 ಕಿಲೋಹರ್ಟ್ಸ್. ಆಕಾಶವಾಣಿ ಬೆಂಗಳೂರು ಮುಖ್ಯವಾಹಿನಿ ಇದು. ಸಮಯ 6:20. ನಮ್ಮ ನಿಲಯದಿಂದ ಇನ್ನು ಮುಂದೆ ಹಾಗೂ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮದ ವಿವರಗಳು ಈಗ. ಇನ್ನು ಮುಂದೆ 6:30 ಧಾರವಾಡ ಕೇಂದ್ರದ ಸಹಪ್ರಸಾರದಿಂದ ಜಿಲ್ಲಾ ವಾರ್ತಾಪತ್ರ ಕೇಳುತ್ತೀರಿ. 6:51 ಸ್ವಾತಂತ್ರ್ಯ ಅಮೃತ ಮಹೋತ್ಸವ ಸಂದರ್ಭದಲ್ಲಿ ದೇಶಭಕ್ತಿ ಗೀತೆ. ನಂತರ ದುಬೈನ ಅಂತಾರಾಷ್ಟೀಯ ಕ್ರೀಡಾಂಗಣದಲ್ಲಿ ಭಾರತ ಮತ್ತು ನಮೀಬಿಯಾ ತಂಡಗಳ ನಡುವೆ ನಡೆಯುವ ಟಿ20 ವಿಶ್ವಕಪ್ ಕ್ರಿಕೆಟ್ ಪಂದ್ಯದ ವೀಕ್ಷಕ ವಿವರಣೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಈ ಸಂಜೆ 7:00 7:34, 7:45, 8:00, 9:00-11:20, 11:20 ಆಟದ ಮುಕ್ತಾಯದವರೆಗೆ ನೀವು ಕೇಳಬಹುದು. ಇನ್ನು ನಮ್ಮ ನಾಳಿನ ಕಾರ್ಯಕ್ರಮಗಳ ವಿವರ. ನಾಳೆ ಬೆಳಗ್ಗೆ 6:05 ಚಿಂತನ, ಪ್ರೊಫೆಸರ್ ಎಂ ಚಂದ್ರಶೇಖರಯ್ಯ ಅವರಿಂದ ಭದ್ರಾವತಿ ಕೊಡುಗೆ. 6:20 ಶುಭೋದಯ ನಮ್ಮ ಕರ್ನಾಟಕ. 6:40 ಸಾವಯವ ಮಾತುಕತೆ ಬಾನುಲಿ ಸರಣಿ. ಭಾಗವಹಿಸುತ್ತಾರೆ ಡಿಆರ್ ಪಾಟೀಲ್, ಪ್ರಸ್ತುತಿ ದಿವಾಕರ ಹೆಗಡೆ, ಪ್ರಾಯೋಜಕರು ಸಾವಯವ ಕೃಷಿ ಮಿಷನ್, ಕೃಷಿ ಇಲಾಖೆ, ಕರ್ನಾಟಕ ಸರ್ಕಾರ, ಮೈಸೂರು ಕೇಂದ್ರದ ಕೊಡುಗೆ. 6:50 ರೈತರಿಗೆ ಸಲಹೆಗಳು. 7:15 ಜಾಲ ಜಾಗೃತಿ, ಆನ್ಲೈನ್ ಸೇಫ್ಟಿ ಕುರಿತ ಕಾರ್ಯಕ್ರಮ ಸರಣಿ. ಭಾಗವಹಿಸುತ್ತಾರೆ ಯುನಿಸೆಫ್ನ ಪ್ರಾದೇಶಿಕ ಸಲಹೆಗಾರರಾದ ಕೋಣಿಲ ರಾಘವೇಂದ್ರ ಭಟ್. ಪ್ರಾಯೋಜಕರು ಸಮಗ್ರ ಮಕ್ಕಳ ರಕ್ಷಣಾ ಸೊಸೈಟಿ, ರಾಜ್ಯ ಮಕ್ಕಳ ನಿರ್ದೇಶನಾಲಯ ಬೆಂಗಳೂರು, ಪ್ರಸ್ತುತಿ ಎಸ್ಆರ್ ಭಟ್. 7:45 ನಿತ್ಯ ವಿಜ್ಞಾನ ಪ್ರಾಯೋಜಿತ ಕಾರ್ಯಕ್ರಮ. ಭಾಗವಹಿಸುತ್ತಾರೆ ಡಾ ನಾ ಸೋಮೇಶ್ವರ. ನಿರ್ಮಾಣ ಸುಮಂಗಲ ಎಸ್ ಮೋಮಿಗಟ್ಟಿ. ಪ್ರಾಯೋಜಕರು ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಪ್ರೋತ್ಸಾಹಕ ಸೊಸೈಟಿ. 7:50 ಚಿತ್ರಗೀತೆ, 9:15 ಭಾವಗೀತೆ, 9:30 ಸ್ವಾತಂತ್ರ್ಯದ ಅಮೃತ ಮಹೋತ್ಸವ ಸಂದರ್ಭದಲ್ಲಿ ದೈನಂದಿನ ಸಂಚಿಕೆ, ಸ್ವಾತಂತ್ರ್ಯದ ಪಯಣ ಆಕಾಶವಾಣಿ.